ಬಿಕೆ ಮಲ್ಲಿಕಾರ್ಜುನಪ್ಪ ಅವರನ್ನ ಮಾತಾಡ್ತಾ ಇದೀವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಲಾಭದಾಯಕವಾಗಿ ಈ ಒಂದು ಅಡಿಕೆ ಒಳಗಡೆ ಗುಲಾಬಿ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಲ್ಲಿಕಾರ್ಜುನ ಅವರೇ. ನಮಸ್ಕಾರ ಸರ್. ಮಲ್ಲಿಕಾರ್ಜುನ ಅವರೇ, ನೀವು ಈ ಒಂದು ಕೃಷಿ ಬದುಕು ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಬಂದಿದ್ದೀರಾ? ಸರ್, ಈಗ 5 ವರ್ಷ ಆಯ್ತು. 5 ವರ್ಷದಿಂದ ನಾವು ಗುಲಾಬಿ ಹಾಕಿ ಅಡಿಕೆ ಒಳಗೆ ಗುಲಾಬಿ ಬೆಳೀತಾ ಇದೀವಿ. ಆಮೇಲೆ ಗುಲಾಬಿ ಬೆಳೆದು ಮಾರ್ಕೆಟ್ ನಾಗ ರೇಟು ಚೆನ್ನಾಗಿ ಸಿಕ್ಕಿದೆ. ಈಗ ಕೃಷಿ ಬಂದು ನೀವು 5 ವರ್ಷ ಆಯ್ತಾ? ಕೃಷಿ ಬಂದು 5 ವರ್ಷ. ಈಗ ಕೃಷಿಗೆ ಬರೋದಕ್ಕಿಂತ ಮುಂಚಿತವಾಗಿ ಏನ್ ಕೆಲಸ ಮಾಡ್ತಾ ಇದ್ರ? ಬೀಜ ಕಂಪ್ನಿಯಲ್ಲಿ ಹೋಗಿದ್ವಿ, ಸೀಡ್ಸ್ ಕಂಪ್ನಿಯಲ್ಲಿ ಹೋಗಿದ್ವಿ. ಹಂಗಾಗಿ ಇದು ಮಾಡ್ಕೊಂಡು ನಮ್ಮ ಅಪ್ಪರು ಬೋರ್ ಹಾಕ್ಸಿಕೊಟ್ರು. ಆ ಬೋರಿಂದ ಗುಲಾಬಿಯನ್ನು ಕಟ್ಕೊಂಡು ಅದರೊಳಗೆ ಅಡಿಕೆ ಕಟ್ಕೊಂಡು ನಾವು ಮೇಂಟೈನ್ ಮಾಡ್ಕೊಂತ ಬಂದ್ವಿ. ಗುಲಾಬಿ ಹಾಕಿದ್ಮೇಲೆ ನಮಗೆ ಒಂದ್ ಸ್ವಲ್ಪ ಕಷ್ಟ ಬಗೆಹರಿತು, ಕೊಡ ಹೊತ್ತಾಗ ನಾವು ಕಷ್ಟ ಬಗೆಹರಿತು. ಈಗ ಬೀಜದ ಕಂಪ್ನಿ ಹೋಗ್ತಾ ಇದ್ವಿ ಅಂತ ಹೇಳಿದ್ರಲ್ಲ, ಒಂದ್ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳಿದ್ರ, ಯಾಕೆ ಅಲ್ಲಿ ಬಿಟ್ರೆ ನೀವು? ಮನೆಯಲ್ಲಿ ಈಗ ಮಕ್ಕಳು ದೊಡ್ಡರಾದ್ರು, ಆಮೇಲೆ ವಿದ್ಯಾಭ್ಯಾಸ ಮಾಡ್ಸಕ್ಕೆ, ಆಮೇಲೆ ನೀರಾವರಿ ಮಾಡ್ಕೊಂಡ್ವಿ, ಅಂದ್ವಿ ಮನೆ ಕಟ್ಸ್ಕೊಂಡ್ವಿ. ಮತ್ತೆ ನಮ್ಮ ಅಪ್ಪರು ತಂದೆ ತಾಯಿ ಅವರು ಒಂದ್ ಸ್ವಲ್ಪ ಇದಾದ್ರು, ಮತ್ತೆ ನಮ್ಮ ಅಣ್ಣರವರೆಲ್ಲ ಬಿಟ್ಟು ಕೊಟ್ಟವ್ರು, ಹಂಗಾಗಿ ನೀರಾವರಿ ನಿಂತ್ಕೊಂಡ್ವಿ. ಈಗ ಬಾಲ್ಯದಲ್ಲೇ ನೀವು ವಿದ್ಯಾಭ್ಯಾಸ ಮಾಡ್ಲಿಲ್ವಾ? ಮಾಡಿದ್ವಿ ಸರ್, SSLC ತನ ಓದಿದ್ವಿ. ನಮ್ಮ ತಂದೆಯವರು ಅವರು ಕಷ್ಟದಿಂದ 10 ಜನ ಮಕ್ಕಳಿಂದ ಅವರು ಬಾಲ್ಯದ ಮಾಡಿದ್ರು. ಅದರಿಂದ ವ್ಯವಸಾಯ ಬೆದ್ಲಿತ್ತು. ಅವಾಗ ಬೆದ್ಲು ಮೆಕ್ಕೆಜೋಳ ರಾಗಿ ಬೆಳ್ಕೊಂತ ಹೋಗಿದ್ವಿ. ಇತ್ತೀಚೆಗೆ ಈಗ 4-5 ವರ್ಷದಿಂದ ನೀರಾವರಿ ಮಾಡ್ಕೊಂಡು ಚೆನ್ನಾಗಿ ಅನುಕೂಲ ಮಟ್ಟಕ್ಕೆ ಮಾಡ್ತಾ ಇದ್ವಿ. ಈಗ ನಿಮ್ಮ ತಂದೆಯವರು ಮಾಸ್ಟರ್ ಆಗಿದ್ರು ಅಂತ ಹೇಳಿದ್ರ, ಅಂದ್ರೆ ನಿಮ್ಗೆ ಎಲ್ಲ ಒಂದ್ ಕಡೆ ನಾವು ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋಗ್ಬೇಕಂತ ಆಸಕ್ತಿ ಬರ್ಲಿಲ್ವಾ? ಇಲ್ಲ ಸರ್, ನಮ್ದು ಒಂದ್ ಸ್ವಲ್ಪ ವಿದ್ಯಾಭ್ಯಾಸ ಇದಾಗ್ಲಿಲ್ಲ. ಯಾಕಂದ್ರೆ ಅದೇನೇ ಹೇಳ್ತಾರಲ್ಲ ಸರ್ ಗಾದೆ, ಪಾಲಿ ಬಂದ್ ಪಂಚಾಮೃತ ಅಂತ. ಹಂಗಾಗಿ ನಮ್ದು ವಿದ್ಯಾಭ್ಯಾಸ ಒಂದ್ ಸ್ವಲ್ಪ ಇದಾಯ್ತು. ನಮ್ಮ ಅಣ್ಣ ಓದಿದ, ಅವನು ನೌಕರಿ ತಂಡ, ಇನ್ನೊಬ್ಬನ ಬಸ್ಕ, ಹಿಂಗೆ ಓಚಿದ್ ಮಾಡಿದ್ರು, ಮಾಡಕತ್ತೆ ಮಾಡಿದ್ರು. ನಮ್ದು ವಿದ್ಯಾಭ್ಯಾಸ ಆತ್ಲಿಲ್ಲ, ವ್ಯವಸಾಯ ಮಾಡ್ಕೊಂತ ಓದಿ. ಈಗ ವಿದ್ಯಾಭ್ಯಾಸ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಮತ್ತೆ ಈ ಒಂದು ಬೀಜ ಕಂಪ್ನಿಯಲ್ಲೂ ಕೆಲಸ ಮಾಡಿದ್ರ, ಅದನ್ನೆಲ್ಲ ಬಿಟ್ಟು ಈ ಕೃಷಿ ಬಂದ್ರಲ್ಲ, ಕೃಷಿ ಬದುಕ ಏನನ್ಸುತ್ತೆ ನಿಮಗೆ? ಕೃಷಿ ಬಂದ ಮೇಲೆ ನಮಗೆ ಚೆನ್ನಾಗಿ ಅನಿಸ್ತು. ಈಗ ಅಲ್ಲಿ ಇಲ್ಲಿ ಅಲ್ದಾಡಕ್ಕಿಂತ ನಮ್ಮ ಹೊಲದಲ್ಲಿ ನಾವು ಮಾಡ್ಕೊಂಡು, ನಮ್ಮ ಮನೇಲಿ ನಾವು ಮಾಡ್ಕೊಂಡು, ಕಣ್ಣಿನ ನಿದ್ದೆ ಮಾಡ್ಕೊಂಡು, ಹೊರತುಂಬ ಕೂದ ತಿನ್ಕೊಂಡು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಗುಲಾಬಿ ಹಾಕಿದ್ವಿ. ಈಗೆಲ್ಲ ಪ್ರಾರಂಭದಲ್ಲಿ ನೀವು ಕೃಷಿ ಸಿದ್ಧತೆಗಳು ಯಾವ ರೀತಿ ಮಾಡ್ಕೊಂಡ್ರ? ಈಗ ನೀವು ಕೃಷಿ ಬಂದ್ಮೇಲೆ ನೀರಾವರಿ ಮಾಡಿದ್ವಿ ಅಂತ ಹೇಳಿದ್ರ. ಕೃಷಿ ಸಿದ್ಧತೆ ಮಾಡ್ಕೊಂಡಿವಿ ಅಂದ್ರೆ ಈಗ ಗುಲಾಬಿ ಹಾಕಿ ಡ್ರಿಪ್ ಮಾಡಿಸ್ಕೊಂಡ್ವಿ, ಬೋರ್ ಹೊಡಿಸ್ಕೊಂಡು ಡ್ರಿಪ್ ಮಾಡಿಸಿ ಸಸಿ ತಂದ್ವಿ. ಬೆಂಗಳೂರು ಹೋಗಿ 40 ರೂಪಾಯಿ ಒಂದು ಸಸಿ ತಂದ್ವಿ. ನಮ್ಮ ತಂದೆಯವರು ಅವರು ಒಂದ್ ಸ್ವಲ್ಪ ಹಾತ್ಕೊಂಡ್ರು. ಹಿಂಗಾಗಿ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು ಅವರು ಚೆನ್ನಾಗಿ ಕೆಲಸ ಮಾಡಿದ್ರು. ಹಂಗಾಗಿ ಇಬ್ಬರು ಗಂಡ ಎಂತ ಸೇರಿ ಒಂದು ಹೂವು ಹಾಕಿದ್ವಿ. ಈ ಹೂವು ಹಾಕ್ಬೇಕಾದ್ರೆ ನಮ್ಮೂರಲ್ಲಿ ಉಲ್ಯಾಳ ನೊಗರ್ಸ, ಏ ಹೂವು ಹಾಕಿದ ನೋಡ್ರಿ, ಹೂವು ಹಾಕಿದ ಅವ್ರ ಮಾಹಿತಿ ಗೊತ್ತಲ್ಲ. ಈಗ ಇತ್ತೀಚೆಗೆ ನಾವು ಹಾಕ್ಬೇಕು ಈ ಬೆಳೆ ಅಂತ ಎಲ್ಲ ತೋಟ ಹಾಕೊಂಡು ನೋಡ್ಕೊಂಡು ಹೋಗ್ತಾರೆ. ಈಗ ನಮಗೆ ಈಗ ಸೀಸನ್ನಾಗೆ ರೇಟ್ 2 ರೂಪಾಯಿ 1 ರೂಪಾಯಿ ರೇಟ್ ಸಿಕ್ತು ಸರ್. ಕೈ ತುಂಬಾ ತಿಂಗಳ 10,000 15,000 8,000 9,000 ಹಿಂಗೆ ತಗೊಂಡಿದ್ವಿ. ಆಮೇಲೆ ಅನ್ ಸೀಸನ್ನಾಗೆ 30% 40% 50% ಚಿತ್ರದುರ್ಗಕ್ಕೆ ಬಿಡ್ತಿದ್ವಿ. ಚಿತ್ರದುರ್ಗ ಬಿಡಿದ್ರಲ್ಲಿ ಅವರು ನಮಗೆ ಪೇಮೆಂಟ್ ಯಾವ ಡೋಕಲ್ ಕರೆಕ್ಟ್ ತಿಂಗಳ ಕೊಡೋದು, ಇದು ಮಾಡೋದು ಅನುಕೂಲ ಮಟ್ಟಕ್ಕೆ ಹಿಂಗೆ ಮಾಡ್ಕೊಂಡು ಮಟ್ಟಕ್ಕೆ ನಾವು ಕೃಷಿ ಮಾಡ್ಕೊಂತ ಬಂದು ಅಡಿಕೆ ಬೆಳೆಸಿ ಮಟ್ಟಕ್ಕೆ ಬಂದ್ವಿ. ಈಗ ಪ್ರಾರಂಭದಲ್ಲಿ ಗುಲಾಬಿ ನಾಟಿ ಮಾಡಿದ್ರೆ ನೀವು? ಹಾ, ಗುಲಾಬಿ ನಾಟಿ ಮಾಡಿದ ಮೇಲೆ ನಾವು ಆಮೇಲೆ ಅಡಿಕೆ ಹಾಕಿದ್ವಿ. ಈಗ ಸಾಕಷ್ಟು ಹೂವಿನ ಬೆಳೆ ಇದೆಯಪ್ಪ. ಈಗ ಶಾವಂತಿಗೆ ಇದೆ, ಸುಗಂಧರಾಜ ಇದೆ, ಚೆಂಡು ಇದೆ, ಕನಕಾಂಬರ ಇದೆ, ಅದೆಲ್ಲ ಬಿಟ್ಟು ನೀವು ಈ ಒಂದು ಗುಲಾಬಿನೇ ಬೆಳಿಬೇಕಂತ ಯಾಕೆ ಅನಿಸ್ತು ನಿಮಗೆ? ಯಾರು ಸಲಹೆ ಕೊಟ್ಟರು ನಿಮಗೆ? ಸರ್, ನಮ್ಮ ಸಲಹೆ ಅಂದ್ರೆ ನಮ್ಮ ಅಳಿಯ ಅವರು ಕರಿಮೆಟ್ಟಿಯಲ್ಲಿ ತಿಮ್ಮಪ್ಪರ್ ಅಂತ ಅವರು ಹಾಕಿದ್ರು ಸರ್. ಹಿಂಗೆ ಹಿಂಗೆ ಸೆಂಟ್ರಿಗೆ ಹಾಕಿದ್ರೆ ಇನ್ನು ಯಾವ ಮೆಕ್ಕೆಜೋಳದ ಬೆಳೆಯೋಕ್ಕಾಗಲ್ಲ, ಯಾವ ತರಕಾರಿ ಬೆಳೆಯೋಕ್ಕಾಗಲ್ಲ, ನಿಮ್ಗೆ ಅನುಕೂಲ ಆಗತ್ತೆ, ಎರಡು ಡಾಕ ಕಟ್ಟೋದೊಂದೇ, 1,000 ಗಿಡ ಇರೋದೊಂದೇ, ಡೈಲಿ ಏನಿಲ್ಲ ಅಂದ್ರೂ ಬರೀ ಸೀಸನ್ನಾಗ 1,000 ವರ್ಗ 2 ರೂಪಾಯಿ ಶೇಕಡ 1,000 ರೂಪಾಯಿ ದುಡ್ಡು, ಅದು ತಿಂಗಳ ನಾವು ಪೇಮೆಂಟ್ ಬಿಡ್ತಿದ್ವಿ. ಹಿಂಗೆ ಇಲ್ಲಿ ಆರ್ಡಿನರಿ ಇದು ಮಾಡ್ಕೊಂತ ಲೋಕಲ್ ಖರ್ಚುಗಳು ಮೇಂಟೈನ್ ಆಗತ್ತೆ, ರೂಪಾಯಿಗೆ ಒಂದು ಕೊಡ್ತಿದ್ವಿ, ನಮ್ಮ ಫಂಕ್ಷನ್ಗಳಿಗೆ ಕೊಡ್ತೀವಿ ಅಂದ ಅಷ್ಟು ಹೂವಿನಂತ ಬೆಳೆ ಯಾವ್ದ್ರಾಗೂ ಬೆಳೆತೀಯಕ್ಕ. ಆಮೇಲೆ ಇನ್ನೊಂದು ಮಲ್ಲಿಕಾರ್ಜುನ ಅವರೇ, ಈಗ ಗುಲಾಬಿ ಹೂವು ನಾವು ಬೆಳೆದ್ರೆ ಹೆಚ್ಚು ಲೇಬರ್ಸ್ ಬೇಕಾಗಲ್ಲ, ಮನೆಯವರೆಲ್ಲ ನಿಭಾಯಿಸ್ಕೊಂಡು ಹೋಗೋದಲ್ವಾ? ಸರ್, ಲೇಬರ್ಸ್ ಮಾಡಲ್ಲ ಅಂತಾರು, ಲೇಬರ್ಸ್ ಕರ್ಕಂತಾರೆ. ನಾವೇ ಅರಿಬೇಕಂದ್ರೆ 1 ಗಂಟೆಯಲ್ಲಿ 1.5 ಗಂಟೆಗೆ ಇಬ್ಬರು ಗಂಡೆ ಅಂತ ಮನೆ ಮಕ್ಕಳು ಸೇರ್ಕೊಂಡು ಅರ್ದು ಕಳ್ಸಿ, 3,000 ಇದ್ರು ಅವ್ರದ್ದು ಕಳಿಸ್ಬೋದು. 10-11 ಗಂಟೆ ದುರ್ಗ ಬಿದ್ರೆ ನಾವ್ ಇಲ್ಲಿ ಫೋನ್ ಮಾಡ್ರೆ ಅವ್ರು ಇಸ್ಕೊಂತಾರೆ. ನಾವು ಫೋನ್ ಮಾಡಿದ ಮೇಲೆ ಅಂಗಡಿಯಲ್ಲಿ ಏನ್ ರೇಟ್ ಆತ ಅಣ್ಣ, ಹಿಂಗ ಆತ ಹಿಂಗ್ ಮಾಡ್ದ ಅಂತ ಹೇಳ್ತಾರೆ. ನಾವು ಹಚ್ಕೊಂತ ಅವ್ರು ಹಚ್ಕೊಂತಾರೆ. ಆ ರೀತಿ ಇದ್ ಮಾಡ್ಕೊಂಡು ನಮಗೆ ಪೇಮೆಂಟ್ ಮಾತ್ರ ಪಾಪ ಯಾವ ದುಡ್ಡು ಹೋಗ್ಕೊಂಡಂಗೆ ಪೇಮೆಂಟ್ ಮಾಡ್ಕೊಳ್ಳಿ, ಲೆಕ್ಕ ಮಾಡಿ ಪೇಮೆಂಟ್ ಕೊಡ. ಈಗ ಪ್ರಾರಂಭದಲ್ಲಿ ನೀವು ಗುಲಾಬಿ ಹಾಕ್ಬೇಕು ಅನ್ಕೊಂಡಾಗ ಅಂದ್ರೆ ಯಾವ ರೀತಿ ಗುಂಡಿ ಎಷ್ಟು ಆಳ ತೆಗೆದ್ರ, ಸಸಿ ಎಲ್ಲಿಂದ ತಂದಾಕಿ? ಗುಲಾಬಿ ಹಾಕ್ಬೇಕಾದ್ರೆ ಇದು ಹೆಂಗ್ ಬರ್ತಪ್ಪ, ಹೆಂಗ್ ಮಾಡ್ತಪ್ಪ, ಯಾತರ ಗುಲಾಬಿ, ಏನು ಮಾರ್ಕೆಟ್ ಹೆಂಗೆ ಅಂತ ಇದು ಮಾಡಿದ್ವಿ ಸರ್. ಆದ್ರೆ ಬರ್ತಾ ಬರ್ತಾ ಬರ್ತಾ ನಮಗೆ ಒಂದ ಖುಷಿ ಆಯ್ತು. ಗುಂಡಿನೇ ಸರ್ 1.5 ಅಡಿ 2 ಅಡಿ ಅಷ್ಟೇ ಅಡಿಕೆ ಗುಣಿ ತಗೊಂಡು ಇದು ಮಾಡ್ಕೊಂಡು ಗೊಬ್ಬರ ಧನಿಯ ಗೊಬ್ಬರ ಪೊರೊಟ್ಟ ಹಾಕಿ ಮಾಡಿ ಅದನ್ನ ವರ್ಷ ಹಾಕಿದ್ಮೇಲೆ ಒಂದು ತಿಂಗಳು ಒಂದೂವರೆ ತಿಂಗಳು ಗುಲಾಬಿ ಸ್ಟಾರ್ಟ್ ಆಗು ಚಿಗುರು ಆ ಚಿಗುರು ಸ್ಟಾರ್ಟ್ ಆಗಿ ಗಿಡಕ್ಕೇನಲ್ಲ ಅಂದ್ರೆ ಕನಿಷ್ಠ 100-150 ಗಿಡ ಮೊಗ್ಗು ಬರುತ್ತೆ. ಮೊಗ್ಗು ಬಂದಾಗ ಅದು ಹರಡ್ತತಿ, ಹರಳೆ ಮೀಡಿಯಂ ಮಾಡಿದಾಗ ನಾವು ಅವ್ರದ್ದು ಹೂಲೇರ ಬೇಡ, ಅದಕ್ಕೆ ಮನೆಯವರ ಮೇಂಟೈನ್ ಮಾಡ್ಬೋದು, ಚೀಲಕ್ಕಾಗಿ ತುಂಬ ಕಳಿಸಿ. ಈಗ ಒಂದು ಸಸಿ ಎಷ್ಟು ಕೊಟ್ಟು ತಂದ್ರೆ ಎಲ್ಲಿ ತಂದ್ರೆ? ಬೆಂಗಳೂರಲ್ಲಿ ಸರ್. ಅದೇ ತಮಿಳ್ನಾಡು ಐತಲ್ಲ ಬೆಂಗಳೂರು, ಅದಂತ ಪಾರ್ಕ್ ಪರ್ಸ ನೋಡಿಲ್ಲ, ನಮ್ಮ ನೆಂಟರು ಹೋಗಿದ್ರು ಇದು ಮಾಡಿದ್ರು 40 ರೂಪಾಯಿ ಒಂದು ಸಸಿ. ಈಗ ಸಸಿ ತಂದೆಲ್ಲ ನಾಟಿ ಮಾಡಿದ್ರಲ್ಲ, ಅದ್ನ ಯಾವ ರೀತಿ ಬೆಳೆಸ್ಕೊಂತ ಬಂದ್ರೆ, ಏನೇನು ಗೊಬ್ಬರ ಕೊಟ್ರೆ, ಯಾವ ರೀತಿ ನೀರು ಕೊಟ್ರೆ? ಸರ್ ನಾವು ಗೊಬ್ಬರ ಹಾಕಿಲ್ಲ, ಸರ್ಕಾರಿ ಗೊಬ್ಬರ ಧನ್ಯ ಗೊಬ್ಬರ ಸ್ವಲ್ಪ ಹಾಕಿದ್ವಿ ಬಡ್ಡಿಗೆ ಅಷ್ಟೇ, ಮತ್ತೆ ಅದ್ನಿಸ್ಕೊಂಡ್ ಸರ್ ವರ್ಷಕೊಂಪಟ್ಟು ಗೊಬ್ಬರ ಹಾಕಿ ಗಿಡ ಕಟ್ ಮಾಡಿದಾಗ ಮತ್ತೆ ಚಿಗುರು ಸ್ಟಾರ್ಟ್ ಆಗತ್ತೆ. ಈ ಕಂಟಿನ್ಯೂ ಇದೆ ಅದ ಸರ್, ಅದು ವರ್ಷಕೊಂಪಟ್ಟು ಕಟ್ ಮಾಡ್ಕೊಂತ ಹೋದ್ರೆ ಕಂಟಿನ್ಯೂ ಚಿಗುರು ಸ್ಟಾರ್ಟ್ ಆಡ್ಕೊಂಡು ಗೊಬ್ಬರ ಹಾಕೊಂಡು ಒಳ್ಳೆ ಚೆನ್ನಾಗ್ ಮಾಡ. ನಾನು ಇನ್ನೂ ಉಕ್ತತಿ ಇನ್ನೊಂದು ಎಕರೆ ಕಟ್ಟನಲ್ಲ ಅದೇ ಗುಲಾಬಿನ ಸಾಕು, ಸಿಂಪಲ್ ಆಗಿ ಮಸ್ತ್ ಬೆಳಿಬಹುದು ಅಂತ ಮಾರ್ಕೆಟ್ ನೇ ಚೆನ್ನಾಗಿ ಸಿಗ್ತದೆ. ಈ ಹೂ ಮಾತ್ರ ಲೋಕಲ್ ಹೂ ಮಾತ್ರ ರೇಟ್ ಸಿಕ್ಕಂಗೆ, ಆಮೇಲೆ ಇವು ಡೆಕೋರೇಷನ್ ಅವು ನಮಗೆ ಗಿಟ್ಟಲ್ಲ, ಅವೆಲ್ಲ ಇವೇನೋ ಪೂನೇರಕ್ಕೆ ಅವ್ನಿಗೆ ಹೋಗ್ತಾರೆ ಅಂದ್ರೆ ಇದೇ ಪಾಡು ನಮ್ಗೆ, ಕೆಂಪು ಗುಲಾಬಿನೇ ಪಾಡು. ಈಗೆಲ್ಲ ನೀವು ನಾಟಿ ಮಾಡಿದ್ರಲ್ಲ, ನಾಟಿ ಮಾಡಿದ್ಮೇಲೆ ಏನಾದ್ರು ಈ ಒಂದು ಗುಲಾಬಿ ಗಿಡಕ್ಕೆ ಏನಾದ್ರೂ ರೋಗ ರುಜಿನ ಏನಾದ್ರು ಕಂಡು ಬಂತ? ಹ್ಮ್ ಬೀಳ್ತತೆ, ಈಗ ರೋಗ ಮೈಟ್ಸ್ ಬೀಳ್ತತೆ, ಆಮೇಲೆ ಇದು ಫಂಗಸ್ ಬೀಳ್ತತೆ, ಆಮೇಲೆ ಗಿಡದ ನಮ್ಗೆ ಹುಳ ಹುಳ ಮುಟ್ಕೊಂತ ಹುಳ ಕಡ್ದು ಔಷಧಿ ಹೊಡಿಬಹುದು. ಬ್ಯಾಸಿಗೆಯಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಬೀಳುತ್ತೆ, ಯಾಕಪ್ಪ ಅಂದ್ರೆ ಅವ ವಾತಾವರಣದಿಂದ ಮುಟ್ರ ಜಾಸ್ತಿ ಬಂದ್ಬಿಡ್ತವು, ಅದಕ್ಕೆ ಕಾನ್ಫಿಡರ್ ಹೊಡೆದ್ರೆ ಏನು ಇಂಪ್ರೂವ್ಮೆಂಟ್ ಆಗಲ್ಲ, ನೀರೊಂದ್ ಸ್ವಲ್ಪ ಜಾಸ್ತಿ ಬಿಡ್ಬೇಕು, ಬಿಟ್ರೆ ಸ್ವಲ್ಪ ಪಿಕಪ್ ಆಗತ್ತೆ. ಏನಂದ್ರೆ ಬ್ಯಾಸಿಗೆ ಸ್ವಲ್ಪ ಡೌನೆ, ಮಳೆಗಾಲದ ಸಖತ್ತ ಬರುತ್ತೆ ಅಂದ್ರೆ ಮಳೆಗಾಲದಲ್ಲಿ ಒಳ್ಳೆ ಚೆನ್ನಾಗಿ ಹೂ ಬಿಡುತ್ತೆ, ಚೆನ್ನಾಗಿ ಹೂ ಬರುತ್ತೆ ಹೂ ಹಂಗ ಬರುತ್ತೆ, ಶೇನಿಂಗ್ ಹಂಗಿರುತ್ತೆ, ಮಾರ್ಕೆಟ್ಗೂ ಒಳ್ಳೆ ಚೆನ್ನಾಗತ್ತೆ. ಈಗ ನಾಟಿ ಮಾಡಿದ್ಮೇಲೆ ಈಗ ಏನಾದ್ರೂ ಒಂದು 5-6 ತಿಂಗಳ ತನಕ ಅದ್ನೇನಾದ್ರೂ ಸೈಡ್ ರಂಬೆಗಳು ಬಂದಿರ್ತಾವ, ಅದನ್ನೆಲ್ಲ ಪ್ರೂನಿಂಗ್ ಮಾಡ್ತಾರೆ? ಕಟಿಂಗ್ ಇಲ್ಲ, ಇದೇನಪ್ಪ ಅಂದ್ರೆ ವರ್ಷಕ್ಕೊಂದ್ಸರಿ ಎತ್ತರ ಹೋಗ್ತದೆ ಸರ್, ಅಳ್ಕೊಂಬರುತ್ತೆ. ನಾವು ಈಗ 7.5-9 ಮಾಡಿದ್ವಿ ಅಡಿಕೆ ಸಾಲು, ಅದೇ ತರ ಸಿಂಗಲ್ ಮಾಡಿದ್ರೆ ಕಲ್ತ್ಕೊಂಬರ್ತಾ ಅರಿಯಕ್ಕಾಗಲ್ಲ, ಅರಿಗರಿ ಕಲ್ತ್ಕೊಂಬರ್ತತಿ. ಅಯ್ಯೋ ಅರಿಗರಿ ಕಲ್ತಂದ್ರೆ ನಂಗೆ ಕೊಕ್ಕಿ ಇರ್ಕಂತಪ್ಪ ಅಂದ್ರೆ ಬಟ್ಟೆಗಳು ಹೊರತಕ್ಕ ದಾರ ಹಾಕಿ ಕಟ್ಟಿಬಿಡ್ತೀವಿ, ಸುತ್ತ ದಾರಕ್ಕೆ ಓಣಗ ಅರಿಕಪಾಡು, ಖುಷಿ ಇರ್ತದೆ ಸರ್. ಅದು ಆ ಹೂ ಬಂದ ತೆಗಿ ಹೂ ಈಗ ಬಂದವೆ, ತೋರ್ತಕೊಂಡ್ ಬರ್ರಿ ಮುಂದೆ ಚಿಕ್ಕ ಕಟ್ ಮಾಡೀನಿ ಚೆನ್ನಾಗ್ ಬಂದತಿ ಅಂದ್ರೆ ಆವಾಗೂ ಬಂದಂಗೆ ಈಗ ಒಂದ್ ಸ್ವಲ್ಪ ನಾರ್ಮಲ್. ಯಾಕಂದ್ರೆ ಅಡಿಕೆ ಗಿಡವಾದ ಬೇರ್ ಕಲ್ತವಲ್ಲ, ಇಳುವರಿ ಕಮ್ಮಿ ಬರುತ್ತೆ, ಸಿಂಗಲ್ ಅರಿಗಳು ಬರ್ತಾವ, ಅವ್ ಡಬ್ಬಲ್ ಅರಿಗಳು ಅಳ್ಳಿಕೆ ಮಾಡವು ಆ ಮಟ್ಟಪ್ಪ. ಗೊಬ್ಬರನೇ ಬೇಡಲ್ಲ, ಒಂದ್ಸರಿ ಗೊಬ್ಬರ ಹಾಕ್ಬಿಟ್ಟು ಸಾಕು, ನಾವ್ ಹಗಲಲ್ಲ ಹಾಕ್ತಿದ್ದಿಲ್ಲ. ಏನ್ ಹಾಕ್ಬೇಕು ಉತ್ತಮ ಸಗಣಿ ಗೊಬ್ಬರ, ಎಷ್ಟು ಹಾಕ್ತೀನಿ ಅಷ್ಟು ಹೂ ಪಿಕಪ್ ಬರ್ತದೆ, ಮಾಡಿರ್ಬೇಕು ಅಷ್ಟು ಮನೆಗೆ ಮಾಡ ಮಕ್ಕಳು ಮರೆ ಮಾಡಿದ್ರೆ ಅದ್ರಾಗ ಅಂತ ದುಡಿಮೆ ಯಾ ಎಕರಿಗೆ ಏನ್ ಸರಿಯಾಗಿ ಲೆಕ್ಕಟ್ಟಲ್ಲ. ಸರಿಯಾಗಿ ಮಾಡಿದ್ರೆ ಒಂದು 50-60 ರೂಪಾಯಿ ಜಾಸ್ತಿ ತೆಗಿಬಹುದು ಒಂದು ಬೆಳಿಗ್ಗೆ ಒಂದು ಬೆಳಿಗ್ಗೆ. ಈಗ ನಾಟಿ ಮಾಡಿ ಎಷ್ಟು ದಿನಕ್ಕೆ ಹೂ ಕಟಾವಿ ಬರುತ್ತೆ? ಸರ್ 1.5 ತಿಂಗಳು ಬರುತ್ತೆ, ಕಳ್ಳು ಬಂದ್ಬಿಡುತ್ತೆ, ಮಗ್ಗು ಬರಕೆಲ್ಲ ಬಂದ್ಬಿಡುತ್ತೆ. ನಾವು ಬಂದಂಗಲ್ಲ ಬಂದಂಗಲ್ಲ ಅವಾಗ ನಮಗೆ ಹೂ ಹ್ಯಾಂಗ್ ಕಣ್ಣಿ ಕಾಣಿಸ್ತಾ ಚಿಗುರು ಯಾವ ಮಟ್ಟಕ್ಕೆ ಬರ್ತಾ ಹಂಗೆ ಮಾಡ್ಕೊಂತ ಹೋದಂಗಲ್ಲ ನಮಗೆ ಮಾರ್ಕೆಟಿಗೆ ಕೊಡ್ಬೋದು. ಈಗೆಲ್ಲ ಹರಕೊಂಬಡ್ದಿರುತ್ತೆ ಅಳ್ಳಿಕೆಂಡಿರುತ್ತೆ ಗಿಡ ಅಂತ ಹೇಳಿದ್ರ, ಅದನ್ನೆಲ್ಲ ಸುತ್ತಲೂ ದಾರ ಕಟ್ತೀವಿ ಅಂತ ಹೇಳಿದ್ರ, ಅಂದ್ರೆ ಕಟ್ಲಿಲ್ಲ ಅಂದ್ರೆ ನಿಮ್ಗೆ ಹೂ ಕಟಾವ್ ಮಾಡಕ್ ತೊಂದರೆ ಆಗುತ್ತೆ. ಮಾಡ್ಬೋದು, ಕಟಾವ್ ಮಾಡಕ್ಕೇನು ತೊಂದ್ರೆ ಇಲ್ಲ. ಈಗೆಲ್ಲ ಹೂ ಕಟಾವ್ ಅಂತಂದ್ರೆ ಏನ್ ಮೊಗ್ಗು ಕಟಾವ್ ಮಾಡ್ತೀರಾ? ತುಂಬಿತವಾಗಿ ಅರಳಿದ ಹೂವನ್ನ ಕಟ್ ಮಾಡ್ತೀರ? ಹೂವು ಬಂದಂಗೆಲ್ಲ ನಾವು ಊರಿನಲ್ಲಿ ಕಟ್ ಮಾಡಿ ಕಳಿಸ್ಬಿಡ್ತೀವಿ. ಅಲ್ಲ ಕೆಲವು ರೈತರು ಮೊಗ್ಗನ್ನ ಕಟಾವ್ ಮಾಡ್ತಾರೆ, ಕೆಲವರು ಅರಳಿದವನ್ನ ಹೂವನ್ನ ಕಟ್ ಮಾಡ್ತಾರೆ. ಇಲ್ಲ ಇಲ್ಲ, ಅದು ಬೇರೆ ಗುಲಾಬಿ ಸರ್, ಇದು ನಾರ್ಮಲ್ ಹಂಗೆ ಬೇಕಾದ್ರೆ ಹಂಗೆ ಬರ್ತದಲ್ಲ ಚೆಂಡು ಬನ್ನಂಗ್ ಬರುತ್ತೆ, ಹಂಗೆ ಗಣ್ಣಿ ಮೂರ್ ಕಳಿಸ್ಕೊಡ್ತೀವಿ. ಈಗ ತುಂಬಾ ಅರಳ ತನಕ ಬಿಡಲ್ಲ ನೀವು? ಇಲ್ಲ ಇಲ್ಲ, ಅರಳ ತನಕ ಬರಲ್ಲ, ಕರೆಕ್ಟ್ ಮೀಡಿಯಮ್ ಒಂದ್ ಸ್ವಲ್ಪ ಶಾಪ ಹೂವ ಪಕ್ಕು ಅಳ್ಳಿ ಬಿಟ್ರೆ ಅಂದ್ರೆ ವೇಸ್ಟ್ ಆಗತ್ತ. ಈಗೆಲ್ಲ ಮಳೆಗಾಲದ ಸಾಕಷ್ಟು ಮಳೆ ಇರುತ್ತಪ್ಪ, ನೀವೇನಾದ್ರೂ ಆಕಸ್ಮಿಕವಾಗಿ ಕಟ್ ಮಾಡಕ್ ಆಗ್ಲಿಲ್ಲ ಅವಾಗ ಅರಳ್ತು ಹೂವು, ಅದನ್ನ ಏನ್ ಮಾಡ್ತೀರ? ನಾವು ನೀರಾಗ ನೀರ್ ಹರಿದ್ರು ಬಿಟ್ಟಲ್ಲ, ಕಾಲಾಗ ಹೋಗಿ ಮಾರ್ದು ಆ ವೇಸ್ಟ್ ಆಕತ್ತವ ದಿನಕ್ಕೆ ಮಳೆ ಹಿಡ್ಕೊಂಡ್ರು ಬಿಟ್ಟಲ್ಲ, ಅದೇನಾಗಲ್ಲ ಕಳಿಸಿದ ನಂದಷ್ಟು ಪಾಡು ಚೆನ್ನಾಗಿ ಬರುತ್ತೆ. ಅದಾ ಚೀಲಾಗ ಹಾಕಿ ಕಟ್ಬಿಟ್ರೆ ಅವಾಗ ಅದ ಇದಾಕತ್ತೆ. ನಾವು ನೀರ ಕಾಲಾಗ ನೀರ್ ಇದ್ರು ಇಟ್ಬಿಟ್ಟು ನೀರದ್ದು ಬಿಟ್ಟಲು ಹೋಗಿ ಹರಿದ್ವಿ. ಈಗ ಸುಮಾರು ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಎಷ್ಟು ಸಸಿ ನಾಟಿ ಮಾಡಿದ್ರೆ? ಅಡಿಕೆ ಗಿಡದ 950 ಗುಣಿ ನಾಟಿ ಮಾಡಿದ್ವಿ. ಈಗ 950 ಅಂತಂದ್ರೆ ಎಷ್ಟು ಇದು ಬರುತ್ತೆ, ಎಕರೆ ಬರುತ್ತೆ? ಒಂದ್ ಎಕರೆ ಒಂದು ಕಾಲ ಎಕರೆ ಬರುತ್ತೆ. ಈಗೆಲ್ಲ ಕಟಾವ್ ಮಾಡ್ತಿರಲ್ಲ ಹೂವನ್ನ, ಈಗ ಪ್ರತಿನಿತ್ಯ ಮಾರ್ಕೆಟ್ಗೆ ಎಷ್ಟು ಗಂಟೆಗೆ ಹೋಯ್ತೀರ? ಸರ್ 9:30-11 ಒಳಗೆ ಕಳಿಸ್ಬಿಡ್ತೀವಿ ಮಾರ್ಕೆಟ್, 3 ಗಂಟೆ ಹಾಕಿರ್ತಾರೆ. ನಮ್ಗೆ ಗಾಡಿ ರೇಟ್ ಸಿಗ್ಬೇಕಂದ್ರೆ 11 ಗಂಟೆ ಒಳಗೆ ಕಳಿಸ್ಬಿಡ್ತೀವಿ. ಈಗ ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಹೋಗ್ತೀರಾ ಹೂ ಕಟಾವ್ ಮಾಡೋ? ಸರ್ 8 ಗಂಟೆಗೆ ಹೋಗ್ಬಿಡ್ತೀವಿ, 8 ಗಂಟೆಯಿಂದ ಒಂದು ಹಾಫ್ ಒಂದೂವರೆ ಗಂಟೆ ಅಷ್ಟೇ ಅರಿಬಹುದು. ಇಬ್ಬರು ಸೇರ್ಕೊಂಡು ಗಂಡೇನ್ ಸೇರ್ಕೊಂಡ್ರು 3,000 ಇದ್ರು ಅರಿಬಹುದು. ಈಗ ಬೇರೆ ಹೂವು ಅಂತಂದ್ರೆ ಕಟಾವ್ ಮಾಡಕ್ ಸಾಕಷ್ಟು ಕೂಲಿ ಕಾರ್ಮಿಕರು ಬೇಕು. ಹಾ, ಕೂಲಿ ಕಾರ್ಮಿಕ ಸಾವಂತಿಗೆ ಹಾಕಿದ್ವಿ, ಅದು ಕೂಲಿಗಳು ಬೇಕು, ಆಮೇಲೆ ಕಟ್ಟ ಕೂಲಿಗಳು ಬೇಕು, ಮತ್ತೆ ಆಮೇಲೆ ಅದು ನಮ್ಮ ಸಕಾಲಕ್ಕೆ ರೇಟ್ ಸಿಗಲ್ಲ. ಆಮೇಲೆ ಮಳೆ ತಕ್ಕೊಂಡು ಹೋದ್ರೆ 100ಕ್ಕೆ 3 ಮಾರು 4 ಮಾರು 2 ಮಾರು ಕೊಡ್ತ ನಮ್ಗೆ ಗಿಟ್ಟಲ್ಲ. ಇದ್ರಂತ ಸುಖ ಯಾವ್ದಲ್ಲ, ಇದು ರೂಪಾಯಿ ನಮ್ಗೆ 80 ಪೈಸೆಗೊಂದು ಸಿಕ್ಕರು ಏನ್ ಲಾಸ್. ಒಳ್ಳೆ ಮಾಹಿತಿ, ಒಳ್ಳೆ ಹೂ, ಒಳ್ಳೆ ಬೆಳೆ. ಈಗ ಎಷ್ಟೇ ನೀರು ಮಳೆ ಇಟ್ಕೊಂಡಿರ್ಲಿ, ಎಷ್ಟೇ ಒಂದು ಕೆಲಸ ಸರ್ ಅದು ದಿನಕ್ಕೆ ಮಾಡೋದಂದ್ರೆ 1,000 ರಿಂದ 3,000 ಕಟ್ ಮಾಡೋದು, ಮತ್ತೆ ಆಕಸ್ಮ ಬಿಡ್ತೀವ ಮತ್ತೆ ನಾ ಇನ್ನೊಂದ್ ದಿವಸ ಕಟ್ ಮಾಡ್ಬೋದು. ಗಿಡದಾಗಿದ್ರೆ ಏನಾಗಲ್ಲ, ನೀನ್ ಅಳ್ಳಿರ್ಲಿ ಗಿಡದಾಗಿದ್ರಲ್ಲ ಅವಾಗ ಸೆಕೆಂಡ್ ಐಟಮ್ ಕಸ್ಬೋದು. ಈಗ ಅರಳಿದ ಹೂವು ಸೆಕೆಂಡ್ ಐಟಮ್, ಸೆಕೆಂಡ್ ಐಟಮ್ ಮಾಡ್ಬೋದು. ಒಂದ್ ಸ್ವಲ್ಪ ಮುಗ್ದ ಫಸ್ಟ್ ಐಟಮ್ ಮಾಡ್ತಾರೆ, ಅಣ್ಣ ಹಿಂಗ ಅಳಿದ ಒಣ ಅಂತ ಆಯ್ತು ಬಣ ಅಂತ ಅವ್ರು ಸೆಕೆಂಡ್ ಐಟಮ್ ಮಾಡ್ಕೊಂಡು. ಅಂದ್ರೆ ಅಲ್ಲಿ ಫಸ್ಟ್ನೇ ಐಟಮ್ಗೆ ಸೆಕೆಂಡ್ ಐಟಮ್ಗೆ ಅಲ್ಲಿ ಏನ್ ಒಂದ್ ಸ್ವಲ್ಪ ಬದಲಾವಣೆ ಕಾಣ್ತೀರ? ಬದಲಾವ್ ಕಾಣಿಸಿ, ಅಳಿದಕ್ಕೂ ಒಂದ್ ಸ್ವಲ್ಪ 10% ಕಮ್ಮಿ ಮಾಡ್ತಾರೆ, ಒಂದ್ ಸ್ವಲ್ಪ ಶೈನಿಂಗ್ ಇದ್ದು ಹೂವು ಚೆನ್ನಾಗಿದ್ರು ರೂಪಾಯಿ ಮಾಡ್ತಾರೆ. ಈಗ ಒಟ್ಟಾರೆ ನೀವು ಎಷ್ಟೇ ಸಾವಿರ ಹೂವು ಇರಲಿ, ನಿಮ್ ಮನೆಯವ್ರ ಇಬ್ಬರೇ ಕಟ್ ಮಾಡ್ತೀರ? ನಮ್ ಮನೆಯವ್ರ ಇಬ್ಬರೇ ಕಟ್ ಮಾಡಿದ್ವಿ ಸರ್. ನಮ್ ಮಕ್ಕಳು ಕರ್ಕೊಂಡ್ರಲ್ಲ ಮತ್ತೆ ನಾ ಕೂಲಿಯವ್ರನ್ನ ಕರ್ಕೊಂಡ್ರಲ್ಲ. ಈಗ ನೀವು ಎಷ್ಟು ಗಂಟೆ ಬೇಕಾದ್ರೆ ಎದ್ದೋಗ್ಬೋದು, ಯಾಕಂದ್ರೆ ನಿಮ್ಮ ಕೆಲಸ ನಿಮ್ಮ ಬದುಕು ನಿಮಗೆ ಬರುತ್ತೆ, ಆದಾಯ ಆಗಿರುತ್ತೆ. ನಮ್ ಕೆಲಸ ನಮ್ ಬದುಕು ನಮ್ ಇದು. ನಾವು ಒಂದೊಂದ್ ಟೈಮ್ 12 ಗಂಟೆಗೆ ಹೋಗ್ಕೊಟ್ಟಿದ್ವಿ ಬಸ್ಸು ಹಿಂಗೆ ಎಡವಟ್ಟದಾಗ, ಆಮೇಲೆ 10 ಗಂಟೆಗೆ ಹೋಗರದ್ವಿ. ನಾವ್ ಈಗ ಮಾರ್ಕೆಟ್ ಅವ್ರು ಏನ್ ಹಣ ಎಷ್ಟು ಗಂಟೆಗೆ ಕಳ್ಸಂದ್ರೆ 8 ಗಂಟೆಗೆ ಹೋದ್ರೆ 9:30-10 ಗಂಟೆ ಒಳಗೆ ಕರೆದು ಬಸ್ಸಿಗೆ ಕೊಟ್ಬಿಡ್ತು. ಇಲ್ಲೇ ಬಸ್ ಬರೋದು, ಬಸ್ಸಿಗೆ ಇಟ್ಟು ಡ್ರೈವರ್ಗೆ 10 ರೂಪಾಯಿ ಕೊಟ್ರೆ ಸೀದಾ ನಾವು ಅಂಗಡಿಯವ್ರು ಫೋನ್ ಮಾಡಿ ಇಸ್ಕೊಂತಾರೆ, ಲೆಕ್ಕ ಮಾಡ್ಕೊಂತಾರೆ. ಸಾಯಂಕಾಲ ಹಣ ಹಣ 80% ಹಣ ರೂಪಾಯಿ ಆಯ್ತು, ಹಣ 1 ರೂಪಾಯಿ ಆಯ್ತು, 2 ರೂಪಾಯಿ ಆಯ್ತು. ನೀವೇನ್ ಮಾರ್ಕೆಟ್ಗೆ ಹೋಗಲ್ಲ? ನಾವೇನ್ ಮಾರ್ಕೆಟ್, ಹಂಗ್ ಮಾರ್ಕೆಟ್ ಅವ್ರ ದಿನ ಮಾಡಿದ್ರೆ ಸರ್ ಪೆಟ್ರೋಲ್ ಖರ್ಚು, ನಮ್ ಖರ್ಚು, ತಿಂಡಿ ಖರ್ಚು ಅಂದ್ರೆ ಹಂಗಾಗಿ ಇದಾಗತ್ತೆ. ಈಗೆಲ್ಲ ಸೀಸನ್ ಅಂತಂದ್ರೆ ನಿಮ್ಗೆ ಯಾವ ಸೀಸನ್ ಇಲ್ಲಿ ಹೆಚ್ಚು ಹೂವಿಗೆ ಬೇಡಿಕೆ ಇದೆ, ಯಾವ ರೇಟ್ ಸಿಗುತ್ತೆ? ಸರ್ ಸೀಸನ್ ಅನ್ನು ಯಾವ್ದು ಎನಿಬಡಿ ಸೀಸನ್ ಇರ್ತದೆ, ಇದು ಆಷಾಢ ಮಾತ್ರ ಸ್ವಲ್ಪ ಕಮ್ಮಿ. ಈ ಶ್ರಾವಣ ಸ್ಟಾರ್ಟ್ ಆದ್ರೆ ಶ್ರಾವಣದಿಂದ ಗೌರಿ ಹಬ್ಬ, ಗಣೇಶನ ಹಬ್ಬ, ದಸರಾ, ದೀಪಾವಳಿಯಿಂದ ಹೂವು ರೇಟ್ ಇದೆ. ಈಗ ಮದುವೆ ಸೀಸನ್ಗಳು ಮದುವೆ ಸೀಸನ್ ಜಾಸ್ತಿ ಇದನ್ನ ಯೂಸ್ ಮಾಡಲ್ಲ, ಅದು ಬೇರೆ ಡೆಕೋರೇಷನ್ ಮಾಡ್ಕೊಂತಾರೆ. ಇದು ಮಾರ್ಕೆಟ್ ಎನಿಬಡಿ ಮಾರ್ಕೆಟ್ ಇದ್ದೇ ಇರ್ತದೆ, ಇದು 24 ಗಂಟೆ ಮಾರ್ಕೆಟ್ ಇರ್ತದೆ. ಯಾವ್ದಕ್ಕರ ಹೂವಿನ ಹರಕ್ಕೆ ಜಾಸ್ತಿ ಕಳಿಸ್ತಾರೆ, ಹೂವಿನ ಹರಕ್ ಹೋಗುತ್ತೆ. ಈಗ ಹೆಣ್ಮಕ್ಳೆಲ್ಲ ಮುಡ್ಕೊಳಕ್ ಹೋಗುತ್ತೆ, ಹೆಣ್ಮಕ್ಳು ಮುಡ್ಕೊಳಕ್ ಹೋಗ್ತಾರೆ, ಇದೇ ಜಾಸ್ತಿ. ಅವ್ರು ಕುತ್ಕೊಂಡು ಮಾರ 5 ರೂಪಾಯಿ ಒಂದು ಮಾರ್ತಾರೆ, ನಾವು ನಮ್ಮ ಸಿಗೋ ರೈತರಿಗೆ ರೂಪಾಯಿಗೆ ಒಂದು 2 ರೂಪಾಯಿ, ಅಲ್ಲಿ ಮಾರ್ಕೆಟ್ ಏನ್ ಇರ್ತದೆ ಆ ರೇಟ್ ಮಾಡ್ಕೊಡ್ತಾರೆ. ಅವರು 5 ರೂಪಾಯಿ ಮಾರ್ತಾರೆ, 3 ರೂಪಾಯಿ ಮಾರ್ಕೊಂತಾರೆ, ಎಲ್ಲ ಅಲ್ಲಿಗೆ ಬರುತ್ತೆ. ಈಗ ಅವ್ರು ಅಲ್ಲಿಗೆ ಮಾಡಿ ನೀನೇ ತಗೊಂಡೋಗಪ್ಪ, ನೀನೇ ಮಾರ್ಕೆ, ನಮ್ಮನಲ್ಲಿ ಕಾದಿಸ್ತಾರೆ, ಮಾರ್ಕೊಂಡು ಹೋಗ್ಲಿ ಅಂತಂದು ಅವ್ ನಮಗೆ ಭಾಷೆ ಕಂಕೇಳ 50% ಎಲ್ಲ 50% ಕಳಿಸ್ಬಿಡ್ತಾರೆ, ಅವರೆಲ್ಲ ಒಂದಾಗಿ ಬಿಡ್ತಾರಲ್ಲ. ಹಂಗಾಗಿ ನಾವು ಮಾಡೋದು ಕಮಿಷನ್ ತಾನು, 100 ರೂಪಾಯಿ ಕಮಿಷನ್ ತಗೊಳ್ರಪ್ಪ ಮಾರ್ರಪ್ಪ, ನಮಗೇನು 1 ವರ್ಷದಲ್ಲಿ ಏನ್ ಸಾಲ ಸಲೀಸ ಮಾರ್ಕೊಡ್ತಾರೆ. ಈಗ ರೇಟ್ ಇದ್ದಾಗ ನೀವೇ ಅಲ್ಲಿ ಕುತ್ಕೊಂಡು ಮಾರಕ್ ಆಗಲ್ಲ ಮಾರ್ಕೆಟ್ ನಲ್ಲಿ? ಇಲ್ಲ ಸರ್, ನಮ್ಮ ಬದುಕು ಇರ್ತವೆ, ಬಾಳೆ ಇರ್ತವೆ. ಈಗ ನಾವು ರೇಟ್ ಇದ್ದ ಮಾರದ ಅಲ್ಲೆಲ್ಲ ಕಡಿಸೊನ್ನೇ ಭಾಷೆನ್ನೇ, ಏ ಅವ್ನ್ ಬಂದ ಮಗ್ದಾಗ ಅಲ್ಲಿ 5 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಸಿಗ್ತಾವ ಅಲ್ಲಿಗೆ ಹೋಗಂತಾರೆ, ಅವ್ರಿಗೆ ಬಿಟ್ಟು ಬಿಡ್ತೀವಿ, ಸಮಸ್ಯೆ ಇರಲ್ಲ. ಏನ್ ಮತ್ತೆ ಈಗ ಎಲ್ಲ ಸುತ್ತಿ ಅಲ್ಲಿಗೆ ಬರ್ತೆ. ಹಂಗಾಗಿ ಅಪ್ಪ ನಮಗೆ 2 ರೂಪಾಯಿಯಿಂದ 1 ರೂಪಾಯಿ 2 ರೂಪಾಯಿ ಸಿಕ್ಕಿದ್ರೆ ಏನ್ ಸಮಸ್ಯೆ? ಈಗ ಹೂ ಕಟಾವ್ ಅಂತಂದ್ರೆ ಪ್ರತಿನಿತ್ಯ ಬರುತ್ತಾ ಸ್ಟಾರ್ಟ್ ಆತಂದ್ರೆ? ಸರ್ ಸ್ಟಾರ್ಟ್ ಆತಂದ್ರೆ ಪ್ರತಿನಿತ್ಯ ಒಂದು ಬರಲ್ಲ, ಅವು ಹೆಂಗ ಬರ್ತಾ ಹಂಗ ಕಟ್ ಮಾಡೋದು. ಈಗ ಇವತ್ತು ಬಂದವ ಏನ್ 2-3 ದಿನ ಇಲ್ದೇ ಇರ್ಬೋದು, ಇಲ್ಲ ಪ್ರತಿನಿತ್ಯನೇ ಇರ್ಬೋದು. ಬಂದ್ರೆ ದಿನಾ ಬರ್ಬೇಕು, ಒಂದ್ ಸ್ವಲ್ಪ ಬಿಸಿಲು ಹೊಡಿಬೇಕು, ಬಿಸಿಲು ಹೊಡೆದಂಗ ಆಳ್ಕೆ ಪಾಡು. ನಿಮ್ಗೆ ಸರಿ ಸುಮಾರು ಅಂತಂದ್ರೆ ಒಂದ್ ಬೆಳಿಗ್ಗೆ ಎಷ್ಟು ಆದಾಯ ಬರುತ್ತೆ ಇದರಿಂದ? ಸರ್ ಒಂದ್ ಬೆಳಿಗ್ಗೆ ಆದಾಯ ಅಂದ್ರೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 50,000-60,000 ಆದಾಯ ಲೆಕ್ಕ ಮಾಡಿ ನಾವ್ ಇಟ್ರೆ ಸರಿಯಾಗಿ ಹೂ ಬಂದ್ರೆ ರೇಟ್ ಚೆನ್ನಾಗಿ ಸಿಕ್ಕತ್ತೆ. ಒಂದ್ಸರಿ 1 ರೂಪಾಯಿ ಸಿಕ್ತತಿ, ಒಂದ್ಸರಿ 70 ರೂಪಾಯಿ ಸಿಕ್ತತಿ, ಒಂದ್ಸರಿ 30 ರೂಪಾಯಿ ಸಿಕ್ತತಿ, ಅದ ಹೆಂಗ ಆಗತ್ತ? ಈಗೆಲ್ಲ ಹೂವೆಲ್ಲ ಸಂಪೂರ್ಣವಾಗಿ ಎಲ್ಲ ಕಟಾವ್ ಆದ್ಮೇಲೆ ಮತ್ತೇನಾದ್ರೂ ಪ್ರತಿ ವರ್ಷನು ಗಿಡ ಏನಾದ್ರು ಪ್ರೂನಿಂಗ್ ಮಾಡ್ತೀರ, ಕಟಿಂಗ್ ಮಾಡ್ತೀರ? ಕಟಿಂಗ್ ಮಾಡ್ತೀವಿ, ಕಟಿಂಗ್ ಮಾಡಿದಟ್ಟಿಗೆ ನೀರ್ ಬಿಟ್ಟು ಚಿಗುರು ಬರುತ್ತೆ. ಅದ್ ನೀರ್ ಬಿಡಕ್ಕಿಂತ ಮಳೆ ಬಂದ್ಬಿಟ್ಟು ಇನ್ನೂ ಎಲ್ಲ ಕೋಪ ಬರ. ಈಗ ಪ್ರೂನಿಂಗ್ ಅಂತಂದ್ರೆ ಕಟಿಂಗ್ ಯಾವ ಮಾಡ್ತೀರ ನೀವು? ಸರ್ ಅದು ಹೆಂಗ ನಮಗೆ ಮಾರ್ಕೆಟ್ ರೇಟ್ ಡೌನ್ ಆಯ್ತು, ರೇಟ್ ಕಮ್ಮಿ ಆತಂದ್ರೆ ಅವಾಗ ಒಂದ್ ಸ್ವಲ್ಪ ಮಟರ್ ದಿನಸಿ ಬರುತ್ತೆ, ಹಳ್ಳಿ ಬರುತ್ತೆ, ಅವಾಗ ಶೈನಿಂಗ್ ಇರಲ್ಲ ಅಂತಂದು ಅವ್ರು ಹೇಳ್ತಾರೆ. ಅವಾಗ ಅಕ್ಟೋಬರ್ ನವೆಂಬರ್ ಕಟಿಂಗ್ ಮಾಡ್ಬಿಟ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಗಿಡ ಪ್ರೂನಿಂಗ್ ಅಂತಂದ್ರೆ ಯಾವ ರೀತಿ ಮಾಡ್ತೀರ? ಕಟಿಂಗ್ ಮಾಡೋದು ನಾವು ಒಂದು ತಗೊಂಡು ಕಟಿಂಗ್ ಮಾಡಿಸ್ತೇನೆ, ಕಟಿಂಗ್ ಮಾಡಿದ್ಮೇಲೆ ಚಿಗುರು ಬಂದ್ಮೇಲೆ ಔಷಧಿ ಹೊಡಿತೀನಿ, ಗೊಬ್ಬರ ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಔಷಧಿ ಯಾಕೆ ಕೊಡಬೇಕಾಗುತ್ತೆ? ಹುಳ ಸರ್, ಹುಳ ತಿಂತೈತೆ, ಆಮೇಲೆ ಬಿಲ್ಲೆ ಹುಳಾಡ್ತವೆ, ಹಂಗಾಗಿ ಒಂದ್ ಸ್ವಲ್ಪ ಅದನ್ನ ಕಾನ್ಫಿಡ್ ಅವರು ಕೃಷಿ ಆಫೀಸ್ನಾಗೆ ಪಿಕಪ್ ಟಾಣಿಕು ಬೇನೆಣ್ಣೆ ಸೊಳ್ಳೆ ಮುಟ್ರಿ ಇದಾಕೆ ಸೊಳ್ಳೆ ಬೇನೆಣ್ಣೆ ಹಾಕೊಂಡ್ರೆ ಅವಾಯ್ಡ್ ಆಗತ್ತೆ. ಈಗ ನವೆಂಬರ್ ನಲ್ಲಿ ನೀವೆಲ್ಲ ಪ್ರೂನಿಂಗ್ ಮಾಡ್ತೀರಿ, ಮತ್ತೆ ಮಳೆಗಾಲಕ್ಕೆ ಸ್ಟಾರ್ಟ್ ಆಗುತ್ತೆ ಹೂವು? ನಾವ್ ಯಾಕೆ ಇದ್ ಮಾಡ್ತೀವಿ ಅಂದ್ರೆ ಮಳೆಗಾಲದಂಗ್ ಬಂದಂಗ ಹೂವು ಬೇಸಿಗೆ ಬರಲ್ಲ. ಸಾಮಾನ್ಯವಾಗಿ ಗುಲಾಬಿ ಅಂತಂದ್ರೆ ಯಾವ ಮಣ್ಣಲ್ಲಿ ಚೆನ್ನಾಗಿ ಬೆಳಿಬಹುದು ಅಂತ ಹೇಳ್ತೀರ? ಸರ್ ಇಂತ ಮಣ್ಣು ಅಂತ ಅದಲ್ಲ, ಮಳಲ್ ಭೂಮಿಯಲ್ಲಿ ಬೆಳಿಬಹುದು, ಎರೆ ಭೂಮಿಯಲ್ಲಿ ಬೆಳಿಬಹುದು, ಕೆಂಪು ಭೂಮಿಯಲ್ಲಿ ಬೆಳಿಬಹುದು. ನಾವು ಯಾವ ಭೂಮಿಯಲ್ಲಿ ನಾವು ಬೆಳೆಸ್ತಂಗೆ ಈಗ ಅದ ಹಾಕಿದ್ವಿ ಬಿಡ ಅದ್ರ ಪಾಡಿಗೆ ಬರ್ತಾನಂಗಿಲ್ಲ, ಕೈಯ ಕುರ್ಚಿ ಇಡಬೇಕು ಅದು ಪ್ರಾಪುನ ಬರೋವರೆಗೂ. ನಮ್ಮ ಅತಿ ನಮ್ ಇದಂದ್ರೆ ಒಂದ್ ಸ್ವಲ್ಪ ಕಳೆನಾಶಕ ಪಳೆನಾಶಕ ಹೊಡ್ಕೊಂಡು ಇದ್ ಮಾಡ್ಕೋಬಹುದು, ಹುಲ್ಲು ಕಮ್ಮಿ ಹಾಕೋದು, ಅತಿ ಕೂಲಿ ಕೋಳಗ ಜಾಸ್ತಿ ಹಾಕತ್ತ. ಈಗ ದಾಯದಲ್ಲಿ ನೀವು ನಾಟಿ ಮಾಡಿದ್ರ ಕುಂಟೆ ಹೊಡಿಬೋದಲ್ಲ, ಎತ್ತಿನ ಬೇಸಾಯ ಹೊಡಿ? ಸರ್ ಎತ್ತಿನ ಬೇಸಾಯ ಹೊಡಿಬಹುದು, ಅಂದ್ರೆ ಬರೇ ಮುಳ್ಳದ ಎತ್ತಿನ ಬೇಸಾಯ ಬರಲ್ಲ, ಮುಳ್ಳು ಎತ್ತುಗಳಿಗೆ ಅಡಿತವೆ, ಕಟ್ ಮಾಡಿದಾಗ ಹೊಡೆಸ್ಬೇಕು. ಗಿಡ ಚಿಕ್ಕದಾಗ ಆಮೇಲೆ ಕಟಿಂಗ್ ಆದ ಕಟಿಂಗ್ ಆದಾಗ ನೀನ್ ಬ್ಯಾಸೆ ಎರಡು ಅದು ಇಷ್ಟು ಮಟ್ಟ ಒಂದು ಒಂದೂವರೆ ಅಡಿ ಎರಡು ಅಡಿ ಮೂರಡಿ ಬರತ್ತ ಅನ್ನೋದು ನಾವು ಬ್ಯಾಸೆ ಹೊಡ್ಕೋಬಹುದು. ಮಗ್ಗು ಬಂದ ಆರೆ ಮುರಿತಾವ. ಈಗ ನಿಮ್ದು ಯಾವ ಮಣ್ಣಿಂದ ಕೊಡಿದೆ ಭೂಮಿ? ನಮ್ದು ಕೆಂಪ್ ಮಣ್ಣು, ಕೆಂಪ್ ಮೂಗಿನ ಕತ್ತೆ ಎರೆನೂ ಮಿಕ್ಸ್ ಆಯ್ತು. ಚೆನ್ನಾಗ್ ಬರುತ್ತೆ ಬೆಳೆ ಹಂಗಾದ್ರೆ? ಚೆನ್ನಾಗ್ ಬರುತ್ತೆ, ಚೆನ್ನಾಗ್ ಬರುತ್ತೆ. ಈ ಒಂದು ಮುಖ್ಯ ಬೆಳೆಯಾಗಿ ನೀವು ಪ್ರಾರಂಭದಲ್ಲಿ ಗುಲಾಬಿ ಹಾಕಿದ್ರಲ್ಲ, ಇದ್ರ ಒಳಗಡೆ ಮತ್ತೆ ಅಡಿಕೆ ಹಾಕ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಸರ್ ಇದನ್ನೇ ಕಾದ್ಕಂಡ್ ಕುತ್ಕೊಳಂಗಿಲ್ಲ ನಾವು. ಈಗ ಈ ಅಡಿಕೆ ಅಂದ್ರೆ 300 ಗದ್ಲು ನಮಗೆ ಕುಂತ್ಕೊಂಡು ತಿನ್ನೋವಷ್ಟು ಮಳೆಗಾಲ ಚೆನ್ನಾಗಿ ಬೋರಿಂಗ್ ಬಂತು. ಆವಾಗ ಲಾಂಗ್ ಬೆಳೆ ಒಬ್ಬ ಇಂಜಿನಿಯರ್ ಸಂಬಳ ತಗೋಬಹುದು ಕಷ್ಟಪಟ್ರೆ. ಆಮೇಲೆ ಆ ಅಡಿಕೆ ಚೆನ್ನಾಗ್ ಬಂತಂದ್ರೆ ಗುಲಾಬಿ ತೆಗಿಬಹುದು, ನಮ್ಗೆಲ್ಲ ಸಾಕಾಗಿರುತ್ತೆ. ಒಟ್ ನಾವ್ ಏನ್ ಮಾಡಕಪ್ಪ ಅಂದ್ರೆ ಇದೊಂದು ಐಡಿಯಾ ಪಾಡಸ. ಯಾಕಂದ್ರೆ ಈಗ ಅಡಿಕೆ ಹಾಕ್ತಾರೆ, ಬೀಜಗೆ ಯಾತು ಬೆಳೆಯಕಾಗಲ್ಲ, ಆಮೇಲೆ ಅವರೇ ಬಿತ್ತಾರೆ, ಅವ್ರೆ ಅರಿಯಕಾಗಲ್ಲ, ಗೊಬ್ಬರ ಹೊಡೆದಾಡದೆ 5 ವರ್ಷ 6 ವರ್ಷ ತನಕ ಬರ ಅದ್ನೇ ಖಾಲಿ ಹೊಲ ಮಾಡ್ಕೊಂತ ಹೋದ್ರೆ ಸೆಂಟ್ರಿಂಗ್ ಒಂದ್ ಹಾಕೆಂಡ್ರೆ ಪಾಡು ಖರ್ಚಿಗೆ ಸಿಕ್ತತಿ, ಮೇಂಟೈನ್ ಆಕತಿ. ಆಮೇಲೆ ಒಬ್ರು ಕೇಳ ಸಾಲ ಮಾಡಿದಂಗ ಒಬ್ರನ್ನ ಇದ್ ಮಾಡ್ಬೋದು. ಆದ ಅಡಿಕೆ ಅದು ಇದ್ ಬಿಟ್ರೆ ಬೆಸ್ಟ್ ಲಾಂಗ್ ವೇ ಇದು ಬರ್ತದೆ ಅಡಿಕೆ. ಈಗ ಗುಲಾಬಿ ಹಾಕಿ ಎಷ್ಟು ವರ್ಷ ಆಯ್ತು ನೀವಲ್ಲ? ಈಗ 5ನೇ ವರ್ಷ ಸರ್. ಇನ್ನು ಎಷ್ಟು ವರ್ಷ ಬೆಳಿಬಹುದು ಅಂತ ಸರ್? ನಾವು ಬಿಟ್ರೆ ಇನ್ನು 10 ವರ್ಷ ಬೆಳಿಬಹುದು. ಅಂದ್ರೆ ಕಟ್ಟಿಂಗ್ ಮಾಡ್ದಂಗೆಲ್ಲ ಮಾಡ್ದಂಗೆಲ್ಲ ಚಿಗುರು ಸ್ಟಾರ್ಟ್ ಬರುತ್ತೆ. ಹೇಳ್ದಂದ್ರೆ ಸರ್ 2 ಆಕ ಕಟ್ಟೋದೊಂದೆ 1000 ಗಿಡ ಇರೋದೊಂದೆ. ಈಗ ಗುಲಾಬಿ ಸಂಪೂರ್ಣವಾಗಿ ತೆಗಿಯೋದಕ್ಕಿನ ಅಡಿಕೆ ಒಳಗಡೆ ಅವು ಇರ್ಲಿ ಬಿಡ್ರಿ. ಈಗ ಅಡಿಕೆ ಬರಂತೆ ಬರುತ್ತೆ, ಗುಲಾಬಿನೂ ನಿಮ್ಗೆ ಆದಾಯ ಕೊಡಂತೆ ಕೊಡ. ಅಡಿಕೆ ಬಂದಾಗ ಏನ್ ವರ್ಷಕ್ಕೊಂದ್ ಸರ್ ಅಡಿಕೆ ಬರ್ಕೊಯ್ಯೋದು, ಅವು ಬಂದು ಕಟ್ ಮಾಡಿದ್ರೆ ಸಾಕು. ಬರ 5000 ಸಿಗಲ್ ಸರ್ ತಿಂಗಳ 5000 ಸಿಗ್ಲಿ, ಯಾರು ಕೆಡಿಸ್ತತಿ? ಅದ ಏನು ತೊಂದ್ರೆ ಇಲ್ಲ. ಅಡಿಕೆ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು? ಅದೇ ಸೇಮ್ ಒಂದ್ ವಾರ ಹೆಚ್ಚು ಕಡಿಮೆ ಅಷ್ಟೇ, 6 ವರ್ಷ ಕುದತಿ. ಈಗ ಅಡಿಕೆ ಮತ್ತು ಈ ಒಂದು ಗುಲಾಬಿಗೆ ಎರಡಕ್ಕೂ ಡ್ರಿಪ್ ಮಾಡಿದ್ರೆ? ಡ್ರಿಪ್ ಮಾಡಿವ್ ಸರ್, ಅದಕ್ಕೊಂದು ಇದಕ್ಕೊಂದು ಡ್ರಿಪ್ ಮಾಡಿದ್ರೆ. ಅದ್ರೊಳಗಡೆ ಏನ್ ಮತ್ತೆ ಅಂತರ ಬೆಳೆಯಾಗಿ ಯಾವುದೇ ಬೆಳೆ ಬೆಳೀತಾ ಇಲ್ಲ? ಬೆಳೆಯಕ್ಕೆ ಇದು ಲಾಂಗ್ ಬಂತಂದ್ರೆ ಮುಳ್ಳು ಇರ್ತದೆ ಸರ್, ಮುಳ್ಳಲ್ಲಿ ಅಡ್ಡಿರ್ತತಿ, ಬಿತ್ತಕ್ಕೂ ಆಗಲ್ಲ, ಬೆಳೆಯಕ್ಕಾಗಲ್ಲ. ಮತ್ ಮುಳ್ಳಲ್ಲಿ ಕಂಪ್ಲೀಟ್ ಅದ್ ಕಟ್ ಮಾಡಿದ್ರೆ ಕ್ಲೀನ್ ಆಗಿ ಆರ್ಸಿ ಹಾಕ್ಬೇಕು ಮುಳ್ಳ. ಕಾಲ ಮುಳ್ಳು ಮುರಿತೆ ಅಂದ್ರೆ ಕ್ಲೋಸ್, ಆಮೇಲೆ ಬ್ಯಾಸೆ ಹೊಡೆಯಕ್ ಬರಲ್ಲ, ಟ್ಯಾಕ್ಟರ್ ಓಡಿಸ್ಬೋದು. ಈಗ ಪ್ರಾರಂಭದಲ್ಲಿ ಹೇಳಿದ್ರೆ ನೀವು, ಈಗ ನಾವು ಗುಲಾಬಿ ಹಾಕಿರೋದ್ ನೋಡಿ ಅಕ್ಕಪಕ್ಕದ ರೈತರೆಲ್ಲ ನಕ್ರು ಅಂತ ಹೇಳಿದ್ರ, ಅಂದ್ರೆ ಇವತ್ತೇನಂತಾರ ರೈತರು? ಸರ್ ನಕ್ಕದ್ದೇ ಪಟ್ನ ಆಗೈತಿ. ಈಗ ಅವ್ರೆ ನನ್ನ ಹೊಲ್ದಾಕ ಬಂದು ಹೂ ಕೊಡೋಣ ಮಲ್ಯಾಣ ಹೂ ಕೊಡ ಮಲ್ಯಾಣ ಅಂತಂದು, ನಾನೇನು ಅವ್ರನ್ನ ಕಿಚ್ಚಾಸಿಲ್ಲ. ದೇವ್ರ ನಂಬಡ ನಾಗಣ ನೋಡೋಣ ಬರ್ ತಗೊಂಡೋಗ್ರು ಅಣ್ಣ, ಅವ ನಮ್ಮ ಅವ್ರಿಗೆ ಕೊಡಕ್ ಇವ್ರಿಗೆ ಕೊಡ ದೇವ್ರಿಗೆ ತಗೊಂಡೋಗ್ಬೇಕು. ಆಮೇಲೆ ಅವ್ರು ನೀನ್ ಹಾಕಿದ್ದೆ ಪಾಡತಪ್ಪ, ನಮ್ಮೆಲ್ಲ ಹೋಗ್ಬಿಟ್ಟು ತೋಟ ಹೋಗ್ಬಿಡ್ತು, ಇದ್ ಮಾಡ್ಬಿಡ್ತು, ನೀರು ಕಮ್ಮಿ ಆಗ್ಬಿಟ್ಟು, ಏ ನಿಂದ ಒಳ್ಳೆ ಬಿಡು ಮೆಕ್ಕೆಳ ಹೋಗ್ಬಿಟ್ಟು ಪರವಲ್ಲಪ್ಪ, ಮೇಲೆ ಒಬ್ಬ ದೇವ್ರದಪ್ಪ ಅಂತಿದ್ದೆ. ಅಡಿಕೆ ಬೆಳೆ ಹಾಕಿ ಸಾಕಷ್ಟು ಜನ ರೈತರು ಕೈ ಸುಟ್ಕೊಂಡಾರೆ, ಕೈ ಸುಟ್ಕೊಂಡ ದೇವ್ರ ಕಾಪಾಡ್ಕೊಂತ ಬಂದಾನೆ. ಮತ್ತೆ ಇದ್ರ ಜೊತೆಗೆ ಏನಾದ್ರು ಹೈನುಗಾರಿಕೆ ಮಾಡಿದ್ರ? ನಿಮಗೆ ಕೊಟ್ಟಿಗೆ ಗೊಬ್ಬರ ಬೇಕಲ್ಲ? ಮಾಡಿದ್ವಿ, ಈಗ ಮನೆ ನೋಡೋರು ಮಾಡೋರ್ ಬೆಳಕ ಒಂದ್ ಸ್ವಲ್ಪ ಇದಾಗ್ಬಿಡ್ತು, ಹಂಗಾಗಿ ಸಗಣಿಗೆ ತಿಪ್ಪೆ ಗೊಬ್ಬರ ಏರ್ಸಿದ್ವಿ. ಇನ್ನು ಏರ ಸಹ ಹಾಕ್ಬೇಕು ಅಡಿಕೆ ಗಿಡಕ್ಕೆ. ಅದು ದನ ಕಟ್ಟಿಗೆ ಅಲ್ಲಿ ನೋಡ್ಕೊಂಡೋಗ್ರು ಮಾಡೋರು ಮೇವು ಮುಡಿಸಿ ಒಬ್ಬ ಅಂಟಿಗೆ ಆಗ್ಬಿಟ್ಟಲ್ಲ. ನಮ್ಮ ಹೆಣ್ಮಕ್ಳು ಅವರು ಮತ್ತೆ ಮದುವೆ ಮಾಡಿದ ಮಕ್ಕಳನ್ನ ಅವ್ರ ಮನೆ ನೋಡ್ಕೊಂಡು ನಮ್ಮ ಅಪ್ಪರಿಗೆ ಅಡಿಗೆ ಮಾಡಿ ನಿಮ್ಗೆ ಇರ್ತಾವಲ್ಲ ಸಮಸ್ಯೆಗಳು. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ಮಲ್ಲಿಕಾರ್ಜುನ ಅವರೇ? ಸರ್ ನಾವು ಕೃಷಿ ಬದುಕಿನಂತ ಇದು ಏನಲ್ಲ, ನೆಮ್ಮದಿ. ಸರಿಯಾಗಿ ಬೆಳೆ ಹಾಕೊಂಡು ಸರಿಯಾಗಿ ಬೋರ್ ನೀರು ಹೊಡ್ಕೊಂಡು ಒಂದು ಬೆಳೆ ರೇಟ್ ಸಕಾಲಕ್ಕೆ ಸರ್ ರೇಟ್ ಸಿಕ್ತಂದ್ರೆ ಅದರಂತ ದುಡಿಮೆ ಅಂದ್ರೆ ಮೆಕ್ಕೆಜೋಳ ತರಕಾರಿ ಕೂಲಿಯರಿಗೆ ಕೊಡೋಕ್ಕಾಗಲ್ಲ, ಕಳೆ ಕೊಡೋಕ್ಕಾಗಲ್ಲ, ಅಲ್ಲಿ ರೇಟ್ ಬಿತ್ತಂದು ಸುರಿ ಬರ್ಬೇಕು. ಒಂದ್ಸಾರಿ ಲೇಬರ್ಸ್ ಸಿಗಲ್ಲ, ಒಂದ್ಸರಿ ಇದೇ ದಾವಣಗೆರೆಗೆ ಹೋಗಿ ಪೆಟ್ರೇಷನ್ ಸುರಿ ಬಂದ್ವಿ, ಒಂದೂವರೆ ಎಕರೆ ಟೊಮೊಟೊ ಇಂಥ ಟೊಮೊಟೊ ಅವತ್ತಿಂದ ಕೈ ಬಿಟ್ಟು ಬಿಟ್ವಿ, ಮುಳುಗಾಯಿ ಹಾಕಿದ್ವಿ, ಗೋಚಿಲ್ ತುಂಬೋಗಿ 50 ರೂಪಾಯಿ ಕೊಟ್ಟು ಬಂದ್ವಿ, ಎಲ್ಲ ಕೊಂಕಾಗಿ ಇದು ನಮ್ಮ ನೆಮ್ಮದಿ ಬೆಳೆಸಿ. ಅಂದ್ರೆ ನಿಮ್ ಗ್ರಾಮದಲ್ಲಿ ಸಾಕಷ್ಟು ಜನ ಮೆಕ್ಕೆಜೋಳ ಬೆಳೀತಾರೆ, ಅಂದ್ರೆ ಅದನ್ನ ನೋಡಿ ನೀವು ಮೆಕ್ಕೆಜೋಳ ಬೆಳಿಬೇಕಂತ ಅನಿಸ್ತಿಲ್ಲ? ಬೆಳೆಬೇಕು ಅನಿಸ್ತತೆ, ಆದ್ರೀಗ ಅದಕ್ಕೆ ರೇಟ್ ಸಿಗಲ್ಲ. 2 ಎಕರೆ ಜಮೀನಿದ್ದಾನು 60,000 ಆಗೇ ಹೋಗತ್ತಲ್ಲ, ಹೌದಾ? ಅದು 2 ಎಕರೆ ಕಟ್ಕೊಂಡ್ರೆ 20,000 ಆಗಲ್ಲ, ಖರ್ಚಿಗೆ ಒಂದು 15,000 ಹೋಗತಿ. ಬೆಳೆದು ಸುಟ್ಟಿ ರೇಟ್ ಸಿಗಲ್ಲ, 1,200 ರೂಪಾಯಿ ರೇಟ್. ಯಾವ ಮಕ್ಕನಾಗ ಉದ್ದಾರ ಆಗ್ಬೇಕು ಮನುಷ್ಯ? ಹಿಂಗೆ ಈಗ ಪ್ರತಿ ವರ್ಷ ಮೆಕ್ಕೆಜೋಳ ಹಾಕೋದ್ರಿಂದ ಇಳುವರಿನೂ ಬರಲ್ಲ, ಇಳುವರಿನೂ ಬರಲ್ಲ, ಆಮೇಲೆ ರೇಟು ಸಿಗಲ್ಲ. ಹಂಗಾಗಿ ಈಗ ರೈತರು ಈ ಮಟ್ಟಕ್ಕೆ ಎಲ್ಲ ಹೊಂಟದಾರೆ. ಒಟ್ಟಾರೆ ನಿಮ್ದು 2 ಎಕರೆ ಕೃಷಿ ಜಮೀನು? 2 ಎಕರೆ. 2 ಎಕರೆ. ಈಗ 2 ಎಕರೆ ಒಳಗಡೆ ನೀರಾವರಿ ಮಾಡಿ ಗುಲಾಬಿ ಮತ್ತು ಅಡಿಕೆಯನ್ನು ಹಾಕಿದ್ರ? ಇನ್ನೊಂದು ಪ್ಲಾಟಿಗೆ ಈಗ ಕರಿಬೇವು ಕುಂದಿಸ್ಬೇಕಂತ ಇದ್ದೀನಿ. ಇನ್ನೊಂದು ಕೆಳಕ್ಕೆ ಇನ್ನೊಂದು 1/2 ಎಕರೆ ಐತೆ, ಅದಕ್ಕೆ ಅದೇ ಡ್ರಿಪ್ ಮಾಡಿಸಿ ಕರಿಬೇವು ಕುಂದಿಸ್ಬೇಕಂತ ಇದ್ದೀನಿ. ಅಂದ್ರೆ ಅದ್ರ ಪಕ್ಕನೆ ಇದೆಯಾ ಜಮೀನು? ಏಕೋ 2 ಎಕರೆ ನಮ್ದೆ. ಯಾಕೆ ಕರಿಬೇವು ಹಾಕ್ಬೇಕಂತ ಯಾಕೆ ಅನಿಸ್ತದೆ ನಿಮಗೆ? ಸರ್ ಅದು ಮಾರ್ಕೆಟ್ ಚೆನ್ನಾಗಿ ಕರಿಬೇವು. ಈಗ 24-29 ಕೋಟಿ ಜನಕ್ಕೆ ಕರಿಬೇವು ಬೇಕೇ ಬೇಕು, ಹೌದಾ? ಹಂಗಾಗಿ ನಿಂಬೆಹಣ್ಣು ಕರಿಬೇವು ಇದು ಮನುಷ್ಯನಿಗೆ ಬೇಕೇ ಬೇಕದು, ಹಂಗಾಗಿ ಕರಿಬೇವು ಮಾಡಿದ್ರೆ ಅದು ಮಾರ್ಕೆಟ್ ಚೆನ್ನಾಗಿ, ಆಮೇಲೆ ಊಟಕ್ಕೂ ಚೆನ್ನಾಗಿ, ಯಾವ್ದು ವೇಸ್ಟ್ ಆಗಲ್ಲ. ಈಗ ಯಾವ ಬೆಳೆ ಇಟ್ಟಿದ್ರೆ ಅದಕ್ಕೆ? ಈ ಯಾವ್ದು ಬಿಟ್ಟಿಲ್ಲ, ಹೂ ಹಾಕಂಕ ಇದ್ವಿ, ಅಲ್ಲಿಗೆ ಇದಾಗ್ತದ 1/2 ಎಕರೆ ಐತಿ. ಈಗ ಕರಿಬೇವಿನ ಸಸಿ ನಿಂಬೆ ಸಸಿ ಎಲ್ಲಿಂದ ತಂದು ನಾಟಿ ಮಾಡ್ಬೇಕಂತ ನಿಮ್ಗೆ ಐಡಿಯಾ ಇದೆ? ಅದೇ ಸರ್, ಈಗ ಜವಾರಿ ಆಗ್ಬೇಕು ಹಾಕಿದ್ರೆ ಈಗ ಕೃಷಿ ಆಪ್ಸ್ ಕೂಡ ಕೇಳ್ಬೇಕು, ತೋಟಗಾರಿಕೆ ಎಲ್ಲ ಕೇಳ್ಬೇಕು, ಇದ್ರೆ ತಂದು ಹಾಕ್ಸ್ಬೇಕು. ಒಟ್ಟಾರೆ ನಿಮ್ಮ ಒಂದು ಇರುವಂತ 2.5 ಎಕರೆ ಜಮೀನಿನಲ್ಲಿ ಈ ಒಂದು ತೋಟಗಾರಿಕಾ ಬೆಳೆಗಳು ಬೆಳೀತಾ ಇದ್ರಲ್ಲ, ಏನನ್ಸುತ್ತೆ ನಿಮ್ಗೆ ಒಂದು ಈ ಪೂಜಿ ಬೇಕು, ಒಂದು ಇದು ಬೇಕು, ಮತ್ತೊಂದು ಬೇಕು. ಎಲ್ಲಾ ಹೆಣ್ಣು ಮಕ್ಕಳು ನನ್ನ ಹೊಲದಾಗ ಬಂದು ಹಣ ಹೋಗೋಣ ಹೋಗೋಣ ಮುಟ್ಕೊಂಡು ಹೋಗಿದ್ವಿ. 280 crore ದೇವ್ರಿಗೂ ಕೊಟ್ಟಿನ. ಈಗ ಪ್ರಾರಂಭದಲ್ಲಿ ಒಂದ್ ಮಾತು ಹೇಳಿದ್ರ, ನೀವು ನಾವು ಹೂ ಬೆಳೆಯಕ್ ಕಾರಣ ನಮ್ಮ ಮನೆಯವರೇ ಸಾಕಷ್ಟು ಸಹಕಾರ ಕೊಟ್ರು ಅಂತ ಹೇಳಿದ್ರ, ಯಾವ ರೀತಿ ಸಹಕಾರ ಕೊಟ್ರು ನಿಮ್ಗೆ? ಸರ್, ಅವರು ಸಹಕಾರ ಈಗ ಅವ್ರ ಅಪ್ಪರ ಹಾಕಿದ್ರು ರೀ, ಇದ್ರಾಗ ಏನು ನಾವು ಮಾಡಕ್ ಆಗಲ್ಲ. ಈಗ ಅಜ್ಜನು ಪಾಪ ಶ್ರಮ ಪಟ್ಟತಿ, ನಮ್ಮ ಅಜ್ಜನು ದುಡ್ಡು ಕೊಟ್ಟತಿ. ನಮ್ ಬೇಕಾದ ಸರ ಹೋಗಿಲ್ಲ, ಒಂದು ಸರ 4 ತೊಲ ಬಂಗಾರ ಮಾಡಿಸಿದ್ವಿ, ಅದನ್ನ ಮಾರಕ್ಕೆ ಹೊಲಕ್ ಹಾಕಿದ್ವಿ. ನಮ್ಮ ಅಪ್ಪನ 40,000 ಕೊಟ್ಟಿತ್ತು, ಒಟ್ಟು ಒಂದು ಟೋಟಲ್ ಎಲ್ಲ ಸೇರಿ ಒಂದು 90,000 ಡ್ರಿಪ್ ಗಿಪ್ಪು ಎಲ್ಲ 90,000 ಹೋಗಿದ್ದಾವೆ. ಆ ಮಾಡ್ಸಕ್ಕ ಗಿಡ ಔಷಧಿ ಎಲ್ಲ ಮಾಡಿದ್ರು. ಅಲ್ಲಿಂದ ಮಾಡಿದ ಕಾಕಡ ಅಂತ ಹಾಕಿದ್ವಿ, ಕಾಕಡ 1 kg 1,000 rupees, 500 ಆವಾಗೆಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೂ ಅಡ್ಜಸ್ಟ್ಮೆಂಟ್ ಆಗಿದೆ. ಸಣ್ಣ ಪುಟ್ಟ ಸಾಲ ಸೂಲ ಮಾಡ್ಕೊಂಡು ಮಾಡ್ಕೊಂಡು ಅವಾಗಿದ್ದಾವೆ. ಮಂತ್ಯಾನ ಗೊಬ್ಬರ ಬೀಜ ಕೈಗಡ ಮಾಡಿದವು. ಅನುಕೂಲ ಪಾಡು ಅನುಕೂಲ. ಕಾಕಡ ಅಂದ್ರೆ ಇದಕ್ಕಿಂತ ಕಾಕಡ ಬರೋ 100 gidru ಸಾಕು, ವಾರಕ್ಕೆ 20,000 ಬರ್ತವೆ. ಅದು ಜಾಸ್ತಿ ಹಾಕೊಂಡ್ರೆ ಕೂಲರ್ ಬೇಕು. ಒಟ್ಟು ಸಿಂಪಲ್ 80 gidru ಒಂದ್ 100 ಹಾಕೊಂಡ್ರೆ ಮನೆಯ ಮಕ್ಕಳು ಮರ ಹರ್ಕೊಂಡ್ರೆ ದಿವಸ ಒಂದ್ 500,000 ತಗೋಬಾರ್ದು. ಎರಡಾಗ ಕೊಟ್ರು 200 rupees ಹಾಲಾಗಲ್ಲ. ಇದೈತಲ್ಲ ಪ್ರತಿನಿತ್ಯ ಬೆಣ್ಣೆ ತಿನ್ನಂಗ ನಾವೇ ಮಾರ್ಕೆಟ್ ಹೋಗಲ್ಲ, ಕೊಟ್ಟು ಇದು ಮಾಡ್ಕೊಂಡು ಆರಾಮ್ ಮನೆಗೆ ಇರ್ಬೇಕು. ಈಗ ಸಸಿ ಬೇಕಂದ್ರೆ ಗುಲಾಬಿ ಸಸಿ ನಿಮ್ಮಲ್ಲಿ ಏನಾದ್ರೂ ಕೊಡಂತ ವ್ಯವಸ್ಥೆ ಇದೆಯಾ? ಇಲ್ಲ ಸರ್, ಈಗ ನಾವು ಇದು ಗೋಟಿ ಮಾಡಂತ ಒಂದು ವ್ಯವಸ್ಥೆ ಇಲ್ಲ ಸರ್. ಇದು ಹತ್ತಲ್ಲ, ಇದು ನಾವು ನೋಡಿದ್ವಿ. ನಾ ಹಂಗತ್ತಿದ್ವಿ ಸರ್, ಪಾರಮ ಮಾಡ್ತಿದ್ದಿ ಎಲ್ಲ ಬಹಳ ಜನ ಕೇಳಿದ್ರು ಇದೇನೈತೆ ಅಂದ್ರು ಒಣಕೊಂಡು ಹಂಗ ಬಚ್ಚಿಬಿಡುತ್ತೆ, ಇದು ಇದಾಗಲ್ಲ. ಒಟ್ಟಾರೆ ನಿಮ್ಮ ಒಂದು ಕೃಷಿ ಜೀವನ ನೆಮ್ಮದಿಯಾಗಿ ಇದೆ? ನೆಮ್ಮದಿಯಿಂದ ಬಂದ್ವಿ, ನೆಮ್ಮದಿಯಿಂದ ಇದು ಮಾಡಿದ್ರು. ಆದಷ್ಟು ನಮಗೆ ಅಡ್ಜಸ್ಟ್ಮೆಂಟ್ ಗೆ ನಮ್ಮ ಅಪ್ಪರು ಅವರು ಆಶ್ರಯ ಮಾಡಿದ್ರು. ನನ್ನ ಮಗ ಮಾಡ್ಕೊಳ್ಳಿ ಮಟ್ಲಿ ಅಂತಂದು ಅವರಿಂದಲೂ ನಾವು ಬಂದ್ವಿ. ಮಕ್ಕಳು ಮದುವೆ ಮಾಡಿದ್ರು. ಒಟ್ಟು ಒಂದು ಇದರಿಂದ ನಾವು ಇದು ಮಾಡಿದ್ರು ಚೆನ್ನಾಗೆ. ಕೃಷಿಯಿಂದ ನಾವು ಉತ್ಪನ್ನದಿಂದ ಇದಾದ್ವಿ. ಮಕ್ಕಳು ಮರೆಲ್ಲ ಚೆನ್ನಾಗಿದಾದ್ವಿ. ಒಟ್ಟಾರೆ ಒಂದೇ ಕೊಳವೆ ಬಾವಿ ಹಾಕ್ಸಿರ ನೀವು? ಒಂದ್ ಬೋರ್ ಇತ್ತು, ಒಂದಿನೊಂದು ಬೋರ್ ಐತಿ. ಈಗ ನೀರ್ ಚೆನ್ನಾಗಿದೆಯಾ ನಿಮಗೆ? ನೀರ್ ಚೆನ್ನಾಗಿದೆ. ಈಗ ಏನಾದ್ರೂ ಮಳೆಗಾಲ ಕಡಿಮೆ ಆದಾಗ ಅಂದ್ರೆ ನಿಮ್ಮ ಭೂಮಿಯಲ್ಲಿ ಏನಾದ್ರೂ ಅಂತರ್ಜಲ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಈಗೆಲ್ಲ ಮಳೆಗಾಲ ಜಾಸ್ತಿ ಬಂದಾಗ ನೀರು ಹಿಂಗ ಒಂದು ವ್ಯವಸ್ಥೆ ಮಾಡ್ಬೋದಪ್ಪ, ಸುತ್ತಲ ಬದುಗಳು ಹಾಕಿ ಹಿಂಗು ಗುಂಡಿ ಈ ತರ ಏನಾದ್ರು ಮಾಡಿದ್ರೆ ಮಾಡ್ಬೇಕಂತ ಐತ್ ಸರ್. ಅದ ಒಂದ್ ಸ್ವಲ್ಪ ದುಡ್ಡಿನ ಅಡ್ಜಸ್ಟ್ಮೆಂಟ್ ಇದು ಮಾಡ್ಕೊಂಡು ಈಗ ಸದ್ಯ ನೀರಿನ ತೊಟ್ಟಿ ಮಾಡಕಂತ ಐತೆ. ಹಿಂಗ ಗುಂಡಿ ಬೇಡ ಬೇಡ, ಆಕ ಮುಂದೆ ಹಳ್ಳ ಐತೆ, ಆಮೇಲೆ ಸುತ್ತಮುತ್ತ ಎಲ್ಲ ಕೆರೆಗಳು ತುಂಬುತ್ತವೆ. ನಮಗೇನು ಸಮಸ್ಯೆ ಇಲ್ಲ. ನಿಮ್ಗೆ ಗುಂಡಿ ಬೋರ್ ಯಾವಾಗಲೂ ಮೊದ್ಲು ಬೋರ್ ಹೊಡಿಸಿದ್ದು ಹೋದ ಮಳೆಗಾಲದಾಗೂ ಹೊಡೆದತ್ತೆ, ಮಳೆ ಬಂದ್ರು ಹೊಡತ್ತೆ. ಮ್ಯಾಕ್ಸಿಮಮ್ 5-6 HP ಸಾಧಾರಣ ನೀರು 2 inch ಅವಣ ಬರುತ್ತೆ. ದಬಾಸಿ ಮೋಟರ್ ಬಿಟ್ಟು ದಬಾಸಿ ನೀರು ಹೊಡೆದು ಹೋಗ್ಬಿಡ್ತಾವ ಅಂತ ನಾವು ಕಮ್ಮಿ ಮೋಟರ್ನಿಂದ ಚೇಂಜ್ ಮಾಡಿದ್ವಿ. ಒಳ್ಳೇದು ಮಲ್ಲಿಕಾರ್ಜುನ ಅವರೇ, ಇಲ್ಲೇ ತನಕ ನಿಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಗುಲಾಬಿಯನ್ನ ನಾಟಿ ಮಾಡಿ ಯಶಸ್ಸನ್ನು ಕಂಡಿದ್ದೀರಾ. ಈ ಯಶಸ್ಸು ಇನ್ನ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ನಿಮಗೆ ಕಾಣಲಿ ಅಂತ ಹೇಳಿ ನಾವು ಸಹ ಹಾರೈಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಅಡಿಕೆ ಮತ್ತು ಗುಲಾಬಿ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಗುಲಾಬಿ ಹೂವಿನ ಕೃಷಿ ಅನುಭವಗಳನ್ನು ಕುರಿತು ಚಿತ್ರದುರ್ಗ ಜಿಲ್ಲೆ ಬಸ್ತಿಹಳ್ಳಿಯ ಕೃಷಿಕ ಬಿಕೆ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಟಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನಾ ಕರೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ. ಬುವಾಯಿ ಕಟಾಯಿ ಏವಂ ಮಳಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹೀ. ಕಂಬೈನ್ ಹಾರ್ವೆಸ್ಟರ್ ಥ್ರೆಷರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ. ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೆ ಸಾಫ್ ಕರೆ. ವಾಹನೋ ಬೋರಿಯೋ ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭೀ ಖಾಸ್ ಧ್ಯಾನ್ ದೇ. खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ ना लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ईगा पेटे धरणे। ಕರ್ನಾಟಕ ಸರ್ಕಾರ ಕೃಷಿ ಮಾರಾಟ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಇವರ ವತಿಯಿಂದ ಪೇಟೆ ಧರಣೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1521 ರೂಪಾಯಿಂದ 1521 ಗರಿಷ್ಠ. ಹರಳು ಬೀಜ ಕ್ಯಾಸ್ಟರ್ ಸೀಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5100 ರೂಪಾಯಿಗಳು. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 5960 ರೂಪಾಯಿಂದ ಗರಿಷ್ಠ 6869 ರೂಪಾಯಿಗಳು. ಹೆಸರುಕಾಳು ಕ್ವಿಂಟಾಲ್ಗೆ 4111 ರೂಪಾಯಿಂದ 4451 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 1546 ರೂಪಾಯಿಂದ 1611 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ 1811 ರೂಪಾಯಿಂದ 2050 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 9800 ರೂಪಾಯಿಗಳು. ಬಾಳೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2100 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1600 ರೂಪಾಯಿಗಳು. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 1200 ರೂಪಾಯಿಗಳು, ಗರಿಷ್ಠ 1600 ರೂಪಾಯಿಗಳು. ತೆಂಗಿನಕಾಯಿ ಸಾವಿರಕ್ಕೆ ಕನಿಷ್ಠ 7000 ರೂಪಾಯಿಂದ ಗರಿಷ್ಠ 12000 ರೂಪಾಯಿಗಳು. ದ್ರಾಕ್ಷಿ ಇತರೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3000 ರೂಪಾಯಿಗಳು. ನೆಲಗಡಲೆ ಶೇಂಗಾ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5120 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1200 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1920 ರೂಪಾಯಿಗಳು. ಮಾವಿನ ಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1000 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3600 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 500 ರೂಪಾಯಿ, ಗರಿಷ್ಠ 1700 ರೂಪಾಯಿಗಳು. ಕಿತ್ತಳೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2900 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ 1550 ರೂಪಾಯಿಂದ ಗರಿಷ್ಠ 1840 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 1000 ರೂಪಾಯಿಂದ ಗರಿಷ್ಠ 2000 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ 1000 ರೂಪಾಯಿಂದ 1800 ರೂಪಾಯಿಗಳು. ದಾಳಿಂಬೆ 1500 ರೂಪಾಯಿಂದ 2500 ರೂಪಾಯಿಗಳು. ರಾಗಿ ಕ್ವಿಂಟಾಲ್ಗೆ 1775 ರೂಪಾಯಿಂದ 1775. ಕಲ್ಲಂಗಡಿ ಕನಿಷ್ಠ ಹಾಗೂ ಗರಿಷ್ಠ 1400 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1402 ರೂಪಾಯಿಂದ ಗರಿಷ್ಠ 1711 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಇಡಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4249 ರೂಪಾಯಿಗಳು. ಹರಳು ಬೀಜ ಕ್ಯಾಸ್ಟೋರ್ ಸೀಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4956 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 4186 ರೂಪಾಯಿಂದ ಗರಿಷ್ಠ 6588 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2925 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1493 ರೂಪಾಯಿಂದ ಗರಿಷ್ಠ 2072 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2255 ರೂಪಾಯಿಂದ ಗರಿಷ್ಠ 2737 ರೂಪಾಯಿಗಳು. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 4,529 ರೂಪಾಯಿಯಿಂದ ಗರಿಷ್ಠ 5,459 ರೂಪಾಯಿಗಳು. ಹರಪನಹಳ್ಳಿಯ ಮಾರುಕಟ್ಟೆ ಧಾರಣೆ, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,900 ರೂಪಾಯಿಯಿಂದ ಗರಿಷ್ಠ 1,980 ರೂಪಾಯಿಗಳು. ಹರಿಹರದ ಮಾರುಕಟ್ಟೆ ಧಾರಣೆ, ತೆಂಗಿನಕಾಯಿ 1,000ಕ್ಕೆ ಕನಿಷ್ಠ ಹಾಗೂ ಗರಿಷ್ಠ 10,000 ರೂಪಾಯಿಗಳು. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ಒಂದು ಜನಪದ ಗೀತೆ. ಗುರು ಹಿರಿಯರುಗಳ ಒಡೆಯ ಕಾಣೆ ಬರೆದು ಬರೆದು